ಪಟ್ಟಣದ ಕಡೆ ಜಾಸ್ತಿ ಹೋಗ್ತಾ ಇದಾರೆ. ಅವ್ರಿಗೆ ಜಮೀನಲ್ಲಿ ದುಡಿಯೋದ್ ಬೇಡ, ಮೈಕೈ ಕೆಸರು ಮಾಡ್ಕೊಳ್ಳೋದ್ ಬೇಡ, ಎಲ್ಲರಿಗೂ ಈಗ ಹಣ ಮುಖ್ಯ ಆಗೋಗಿದೆ. ನೀವು ಆ ರೀತಿ ಹಣ ನೋಡಿದವರು, ಅದರಲ್ಲೂ ವಿದೇಶದಲ್ಲಿದ್ದವರು, ಸಾಮಾನ್ಯ ಈಗ ಎಲ್ಲರಿಗೂ ವಿದೇಶಿ ವ್ಯಾಮೋಹ ತುಂಬಾನೇ ಇದೆ, ಅದು ನಿಮಗೂ ಕೂಡ ಗೊತ್ತಿದೆ. ಆದ್ರೂ ಆ ವ್ಯಾಮೋಹನ ಬಿಟ್ಟು ನೀವ್ ಇಲ್ಲಿಗೆ ಬರೋದಕ್ಕೆ ನಿಮ್ ಮನ್ಸು ಒಪ್ತಾ ಅಂತ. ನಾನು ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾಗ, ಅಮೆರಿಕದಲ್ಲಿದ್ದಾಗ ಸಾಲುಮರ ತಿಮ್ಮಕ್ಕ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಕಾಲೇಜ್ ವಹಿಸಿ ಮಾಡಿದಕ್ಕೆ ಅವರಿಗೆ ನಂಬರ್ ಒನ್ ಅವಾರ್ಡ್ ಕೊಟ್ಟರು. ಅವರ ಕೊಡುಗೆ ಅಪಾರ. ಅವರು ಅವಿದ್ಯಾವಂತರಾಗಿ ಆ ಈ ನಾಡಿಗೆ ಮುಂದಿನ ಪೀಳಿಗೆಗೆ ಹೇಗಿರಬೇಕು, ಯಾವುದು ನಿಜವಾದ ಜೀವನ ಅಂತಂದು ತೋರಿಸಿಕೊಟ್ಟು ಹೋದರು. ಈ ಸತಿನೂ ಸಾಕಷ್ಟು ಪದ್ಮಶ್ರೀ ಪಡ್ಕೊಂಡವರು ಅಂತಹ ಸಾಧಕರೇ ಇದ್ದಾರೆ. ಸೊ ಅವರಿಗೆಲ್ಲವೂ ನಾವು ಆ ಒತ್ತಡದಲ್ಲಿ ಆ ದುಡ್ಡು ಆ ಇದರಲ್ಲಿ ಒಂದು ಅದೇ ಒಂದು ಹಂತಕ್ಕೆ ಹೌದು, ಇರಕ್ ಮನೆ ಬೇಕು, ಎಷ್ಟು ಮನೆ ಬೇಕು ಸದ್ಯ, ಅದು ಆ ದುಡ್ಡಿನ ಆಸೆ ಅನ್ನೋದು ಅದು ಕೊನೆ ಇರಲ್ಲ. ಮನುಷ್ಯನಿಗೆ ನೆಮ್ಮದಿನೂ ಬೇಕಾಗಿತ್ತು, ಖುಷಿನೂ ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆಹಾರ ಚೆನ್ನಾಗಿರ್ಬೇಕು. ಆಹಾರ ಎಲ್ಲಿಂದ ಬರಕ್ ಸಾಧ್ಯ? ಕಂಪ್ಯೂಟರ್ ಅಲ್ಲ, ಇಂಟರ್ನೆಟ್ ಅಲ್ಲ. ಸೊ ಅದು ಮಣ್ಣಿನಿಂದಲೇ. ಮಣ್ಣು ಆರೋಗ್ಯವಿದ್ರೆ ಎಲ್ಲದೂ ಆರೋಗ್ಯ. ಸೊ ಇದು ಒಂದು ಚೈನ್, ಇದನ್ನು ಇಲ್ಲಿವರೆಗೂ ಬ್ರೇಕ್ ಆಗಿತ್ತು. ಇನ್ನು ಮುಂದಾದ್ರೂ ನಾವು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅವರ ಆಹಾರದ ಒಳ್ಳೆಯ ಗುಣಮಟ್ಟದ ಆಹಾರ ಬೇಕು. ಅದು ಗುಣಮಟ್ಟ ಅಂತಂದ್ರೆ ಮಣ್ಣಿನಿಂದನೇ ಬರಬೇಕು ಪ್ರತಿಯೊಂದನು. ಸೊ ಆ ನಿಟ್ಟಿನಲ್ಲಿ ಒಂದು ಸಮಗ್ರವಾಗಿ ಅಂದ್ರೆ ಒಂದು ಜಮೀನಲ್ಲಿ ಜಾನುವಾರು ಇರಬೇಕು, ಜನನೂ ಇರಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಾಗಿರ್ಬೇಕು, ನೀರಿನ ನಿರ್ವಹಣೆ ಸಮಗ್ರವಾಗಿರ್ಬೇಕು. ಪ್ರಕೃತಿಯಿಂದ ಈ ಬೆಳಕು, ಗಾಳಿ, ನೀರು, ಪ್ರಕೃತಿ ಸಂಪನ್ಮೂಲವನ್ನು ಸಮಗ್ರವಾಗಿ ಬಳಸ್ಕೊಂಡು ನಾವೇ ವಾಸ್ತು ಪ್ರಕಾರ ಮನೆ ಕಟ್ಟೋದು, ಇಲ್ಲಿ ವಾಸ್ತು ಪ್ರಕಾರ ಜಮೀನು ಅಥವಾ ತೋಟ ಕಟ್ಟೋದು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಒಂದಕ್ಕೊಂದು ಜೋಡಿಸ್ತಾ ಹೋಗ್ಬೇಕು. ಆಹಾರ ಬೆಳೆ ಇರ್ಬೋದು, ತೋಟಗಾರಿಕೆ ಬಹುವಾರ್ಷಿಕ ಬೆಳೆ ಇರ್ಬೋದು, ಕೃಷಿ ಅರಣ್ಯ, ಅಲ್ಲೂ ಸಾಕಷ್ಟು ಮನುಷ್ಯರಿಗೆ ಬೇಕಾಗಿದ್ದು, ಟಿಂಬರ್ ಬೇಕಾಗಿದ್ದು, ಮನೆಗಳಿಗೆ ಬೇಕಾಗಿರೋದು, ಪ್ರಾಣಿ ಪಕ್ಷಿಗಳಿಗೆ ಬೇಕಾಗಿದ್ದು, ಇದೆಲ್ಲ ತರದ ಬೇರೆ ಬೇರೆ ರೀತಿಯ ಗಿಡ ಮರಗಳು, ಟೀಕು, ಸಿಲ್ವರು, ಶ್ರೀಗಂಧ, ಹತ್ತಿ, ಪಕ್ಷಿ, ಕೆಲವೊಂದು ಪಕ್ಷಿಗಳಿಗೂ ಬೇಕಾಗೈತೆ. ಬೇರೆ ಬೇರೆ ಹಣ್ಣಿನ ಗಿಡಗಳು, ಯಾಕಂದ್ರೆ ಪಕ್ಷಿಗಳಿದ್ರು ಪರಾಗಸ್ಪರ್ಶಕ್ಕೆ ಅನುಕೂಲ. ಜೇನು ಇರಬೇಕು ನಮ್ಮ ಜಮೀನಲ್ಲಿ ಅಂದ್ರೆ ಅದಕ್ಕೆ ತಕ್ಕಾದ ಹೂವು ಹಣ್ಣು ಮತ್ತೆ ಗಿಡ ಮರಗಳು ನಾವು ಅಲ್ಲಿ ಇರಬೇಕಾಗತ್ತೆ. ಈ ಒಂದು ಜಮೀನಿನಲ್ಲಿ ನಮ್ಮದು 6.5 ಜಮೀನು, ಅದರಲ್ಲಿ 13 ಭಾಗಗಳಾಗಿ 1/2 ಎಕರೆಗೆ ವಿಂಗಡಿಸಿವಿ. ಅಂದ್ರೆ 6.5 ಎಕರೆ ನಿಮ್ದು ನೀರಾವರಿ ಜಮೀನು? ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ. ಎಷ್ಟು ಬೋರ್? 2 ಬೋರ್ವೆಲ್ ಇದೆ. ಆ ಬೋರ್ವೆಲ್ ಇರೋದಕ್ಕೆ 6 ಎಕರೆನ 13 ಭಾಗಗಳಾಗಿ ನಾವು ಇಳಿಜಾರಲ್ಲಿ ತಗ್ಗು ಪ್ರದೇಶದಲ್ಲಿ ಕೃಷಿ ಹೊಂಡ, ಮಳೆ ನೀರು ಕೊಯ್ಲು, ಮಳೆ ಹೆಚ್ಚಾಗಿ ಬಂದ್ರೆ ಅಲ್ಲಿಗೆ ಹೋಗಿ ಟ್ರಂಚ್ ಮುಖಾಂತರ ಹೋಗಿ ನೀರು ಶೇಖರಣೆ ಆಗತ್ತೆ. ಕೃಷಿ ಹೊಂಡದ ಪಕ್ಕದಲ್ಲೇ ಬೋರ್ವೆಲ್ ಇದೆ. ನೀರು ಅಲ್ಲಿ ಇಂಗಿದ್ರೆ ಬೋರ್ವೆಲ್ ಅಂತರ್ಜಲ ಹೆಚ್ಚಿಗೆ ಆಗುತ್ತೆ. ಸೊ ಅದು ಒಂದು ಮಳೆ ನೀರನ್ನು ಕೊಯ್ಲು ಮಾಡೋದು, ಇನ್ನೊಂದು ಡೈರೆಕ್ಟ್ ರೀಚಾರ್ಜ್ ಅಂದ್ರೆ ಆ ಬೋರ್ವೆಲ್ ಪಕ್ಕನೆ ಗುಂಡಿ ಹಾಕ್ಬಿಟ್ಟು ಅದು ಬೋರ್ವೆಲ್ ಡೈರೆಕ್ಟ್ ರೀಚಾರ್ಜ್ ಜಲ ಮರುಪೂರ್ಣ ಮಾಡೋಕ್ಕೂ ಅದೊಂದು ಇನ್ನೊಂದು ಟೆಕ್ನಿಕ್. ಸೊ ಇದು ಮಾಡೋ ಉದ್ದೇಶ 6 ತಿಂಗಳು ಮಳೆ ಒಳ್ಳೆ ನೀರು ಬರುತ್ತೆ, ಆ ನೀರನ್ನು ಹಿಡಿದಿಟ್ಕೊಳ್ಳೇಬೇಕು. ಈಗ ಬೇಸಿಗೆ ಟೈಮ್ನಲ್ಲಿ ಚೆನ್ನಾಗಿ ನೀರು ಕೊಡಬೇಕು ಅಂತಂದ್ರೆ ಮಳೆಗಾಲದಲ್ಲಿ ಸ್ಟಾಕ್ ಅಂತಾರೆ, ಫೋನ್ ರೀಚಾರ್ಜ್, ಬ್ಯಾಟರಿ ರೀಚಾರ್ಜ್ ಅವಶ್ಯಕತೆ. ಯಾವ ರೀತಿಯ ನಾವು ಪ್ರತಿ ದಿನಾನು ರೀಚಾರ್ಜ್ ಮಾಡ್ತೀವೋ ಈ ಮಳೆ ನೀರು ಕೊಯ್ಲಿನ ಮುಖಾಂತರ ಬೋರ್ವೆಲ್ ಅನ್ನು ರೀಚಾರ್ಜ್ ಮಾಡ್ಕೊಂಡು ಒಂದು ಅಂತರ್ಜಲ ನಮಗೆ ನಾವೇ ಕಾಪಾಡ್ಕೋಬೇಕು. ಮರುಪೂರ್ಣ ಮಾಡ್ತಾ ಇದೀರಾ, ಅದರಿಂದ ನಿಮಗೆ ಬೇಸಿಗೆಲೂ ತೊಂದರೆ ಆಗ್ತಿದೆ. ಬೇಸಿಗೆ ಯಾವುದೇ ಕಾರಣಕ್ಕೂ ಸುತ್ತಮುತ್ತ ಬೋರ್ವೆಲ್ ಕಮ್ಮಿ ಆಯ್ತು, ನೀರು ಕಮ್ಮಿ ಆಯ್ತು, ಬೆಳೆ ಬೋರ್ವೆಲ್ ಒಣಗೋಯ್ತು, ಇನ್ನೊಂದು ಬೋರ್ ತೆಗೆ ಆ ಬೋರ್ವೆಲ್ ಅನ್ನು ನಾನು ಎರಡೇ ಬೋರ್ವೆಲ್ ಅಲ್ಲಿ 6 ವರ್ಷದೊಳಗೆ ಯಾವುದೇ ಕಾರಣಕ್ಕೂ ನೀರಿಂದ ಕಮ್ಮಿ ಆಗಿಲ್ಲ. ಕಾರಣ ಇಷ್ಟೇ, ನಾನು 6 ತಿಂಗಳಲ್ಲಿ 6 ಅಂದ್ರೆ 10 ಒಳ್ಳೆ ಮಳೆ, ನೀರು ಹರಿಯುವಂತ ಮಳೆನ ಆ ಟೈಮ್ನಲ್ಲಿ ಲಕ್ಷಾಂತರ ಲೀಟರ್ ನೀರನ್ನ ನಾವು ಹಿಡಿದಿಟ್ಬಿಟ್ಟು ಇಂಗ್ಸೋದು, ಇಂಗ್ಸ್ಬಿಟ್ಟು ಅಂತರ್ಜಲ ಹೆಚ್ಚಿಗೆ ಆಗತ್ತೆ. ಸೊ ಈ ಟೈಮ್ನಲ್ಲಿ 3 ತಿಂಗಳಲ್ಲಿ ಅದನ್ನ ಸದ್ಬಳಕೆ ಮಾಡ್ಕೋಬಹುದು. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಜಮೀನಿಂದ ಒಂದು ಡ್ರಾಪ್ ನೀರು ಹೊರಗೆ ಹೋಗಲ್ಲ, ಅದು ನಂಬರ್ ಒನ್ ಕಂಡೀಷನ್. ಮತ್ತೆ ಸುತ್ತಮುತ್ತ ಬದು ಬೇಲಿ ರೋಡ್ ಪಕ್ಕ ಇವೆಲ್ಲ ಎಲ್ಲಿ ವ್ಯವಸಾಯ ಮಾಡಕ್ಕಾಗಲ್ಲ ಅಲ್ಲಿ ಕೃಷಿ ಅರಣ್ಯ ಅಂದ್ರೆ ಟೀಕು, ಸಿಲ್ವರು, ಮಹಾಗನಿ, ಈ ತರ ಎಲ್ಲಾ ಗಿಡಗಳನ್ನು ಅರಣ್ಯ ಕೃಷಿ ಇದೆ. ವೇಸ್ಟ್ ಜಾಗ ಅನ್ನಂಗಿಲ್ಲ, ಅದ್ರ ಬದುವಿನಲ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಬಿದಿರು ಇದೆ, ಎಲ್ಲಾ ಕೃಷಿ ಅರಣ್ಯದ ಎಲ್ಲಾ ತರ ಗಿಡಗಳು, ಪಕ್ಷಿಗಳು ತಿನ್ನಾಗೆ, ಮನುಷ್ಯರಿಗೂ ಉಪಯೋಗ ಹಂಗೆ ವೇಸ್ಟ್ ಜಾಗದಲ್ಲಿ ಅದನ್ನ ಕವರ್ ಮಾಡಿರೋದು. ಕೃಷಿ ಹೊಂಡ ಸುತ್ತನೂ ಇದೆ. ಸೊ ಯಾಕಂದ್ರೆ ಭದ್ರವಾಗಿರ್ಬೇಕು ನೀರು, ತಡೆಗೋಡೆ ತರ ಕುಸಿಬಾರ್ದು ಮಣ್ಣು, ಜಾಗನು ವೇಸ್ಟ್ ಆಗಿರ್ಬಾರ್ದು ಮತ್ತು ಭದ್ರವಾಗಿರ್ಬೇಕು ಆ ಒಂದಿಟ್ಟಿನಲ್ಲಿ. ಹೀಗೆ ಭೂಮಿಯ ಎಲ್ಲಾ ಭಾಗದಲ್ಲೂ ಯಾವ್ದು ಜಾಗ ವೇಸ್ಟ್ ಅಲ್ಲಿ ಕೃಷಿ ಅರಣ್ಯ ಇರುತ್ತೆ, ಮಧ್ಯದಲ್ಲಿ ಪ್ಲಾನ್ಡ್ ಆಗಿ ತೋಟಗಾರಿಕೆ ಬೆಳೆ. ಹದಿಮೂರು ಭಾಗ ಅಂದ್ರಲ್ಲ, ಏನೇನ್ ಮಾಡಿದಿರಾ? ಹದಿಮೂರು ಭಾಗದಲ್ಲಿ ಇದರಲ್ಲಿ ಎಲ್ಲಾ ಕಾಮನ್ ಆಗಿ ರೋಡ್ ಬರುತ್ತೆ ಮಧ್ಯದಲ್ಲಿ, ಸುತ್ತ ಬೇಲಿ ಅದು ಬೌಂಡ್ರಿ, ಮತ್ತೆ ಎಲ್ಲಾ ಭಾಗಗಳಿಗೆ ಅದು ಬದುಗಳು ಬರ್ತವೆ. ಆ ಬದುಗಳಿಗೆ ಟ್ರಂಚ್ ಸಿಸ್ಟಮ್ ನಲ್ಲೇ ಆಗಿದೆ ತಡೆ ಇದೆ ನೀರು. ಆ ಜಮೀನದು ಮಣ್ಣು ಸಾಯಿಲ್ ಎರೋಸನ್ ಅಂದ್ರೆ ಮಣ್ಣು ಕೊಚ್ಚಿಕೊಂಡು ಹೋಗಂಗಿಲ್ಲ ಯಾವ್ದೇ ಕಾರಣಕ್ಕೂ. ಒಂದೊಂದು ಭಾಗದಲ್ಲಿ ಮೇಜರ್ ಆಗಿ ತೆಂಗು 30-30 ಅಡಿಗೆ ತೆಂಗು ಇರುತ್ತೆ 60%. ಇನ್ನು ಉಳಿದಿದ್ದು ಮತ್ತೆ ಅಡಿಕೆ ಒಂದು ಭಾಗ. ಇನ್ನು ಎಲ್ಲ ಕೃಷಿ ಅರಣ್ಯ ಅಂದ್ರೆ ಸಿಲ್ವರ್ಗೆಲ್ಲ ಪ್ರತಿ ಒಂದು ಸಿಲ್ವರ್ ಗಿಡಕ್ಕೂ ಕಾಳ್ಮೆಣಸು ಹಬ್ಸ್ ಇರೋದು, ಅದು ರೋಡ್ ಸೈಡ್ ವೇಸ್ಟ್ ಜಾಗದೊಳಗಲ್ಲ ಒಂದಿದೆ. ಅಡಿಕೆ ಅದ್ರ ಜೊತೆಗೆ ಬಾಳೆ ಅಂತರ ಬೆಳೆ ಮಿಶ್ರ ಬೆಳೆ ಆಗಿ ಮಧ್ಯ ಅಂತರ ಬೆಳೆಯನ್ನು ಬೆಳಿತೀವಿ. ತೆಂಗು ಹಾಗೆ ತೆಂಗು ಮತ್ತು ಬಾಳೆ, ಬಾಳೆ ಇದು ಒಂದು ವರ್ಷದ ಬೆಳೆ ಆದ್ರೆ ತೆಂಗು ಮಾತ್ರ ದೀರ್ಘ. ಅದೇ ರೀತಿ ಶ್ರೀಗಂಧ ಇದೆ, ತೋಟಗಾರಿಕೆ ಸ್ಪೈಸ್ ಅಂದ್ರೆ ಮೆಣಸು ಶ್ರೀಗಂಧ ಇದೆ, ಏಲಕ್ಕಿ ಲವಂಗ ಮನೆಗೆ ಎಷ್ಟು ಬೇಕಷ್ಟು. ಕಮರ್ಷಿಯಲ್ ಆಗಿ ಕಾಳ್ಮೆಣಸು ಕಮರ್ಷಿಯಲ್ ಆಗಿ ಒಂದು 3-4 ಸಿಗುತ್ತೆ. ತೆಂಗು ಅಡಿಕೆ ಮೆಣಸು ಮತ್ತು ಬಾಳೆ, ಬಾಳೆ ಒಂದು 1 ವರ್ಷ 2 ವರ್ಷ, 1 ವರ್ಷ ಹಾಕಿ ನಾನು 3 ವರ್ಷ ಬೆಳೆಯನ್ನು ಬೆಳೆದಿನಿ ಬಾಳೆ. ಅದೇ ಟ್ರನ್ ಸಿಸ್ಟಮ್ ನಲ್ಲಿ ಒಂದೇ ಸತಿ ದೊಡ್ಡ ಟ್ರಂಚು ಅದು ಮುಚ್ಚಿದೇನೆ ಹಾಗೆ ಒಟ್ಟಿಗೆ ಗೊಬ್ಬರದ ಮುಖಾಂತರ 3 ವರ್ಷ 3 ಬೆಳೆ ಬಂತು. 100 ಕೆಜಿ ಟ್ರಂಚ್ ಮುಚ್ಚಲ್ಲ, ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕೋದು. ಅದ್ರದ್ದು ಕೃಷಿ ತ್ಯಾಜ್ಯ ಬಂದಿದ್ದಲ್ಲ ಅಲ್ಲೇ, ಅಲ್ಲಿ ಉಳುಮೆನೂ ಇಲ್ಲ, 1 ವರ್ಷ ಮಾತ್ರ ಇದು. ಅದನ್ನ ಸಬ್ಸಿಡಿನೂ ತಗೊಂಡಿವಿ ಟ್ರನ್ ಸಿಸ್ಟಮ್ ತಗೊಂಡು. G9 ಬಾಳೆ 100 ಕೆಜಿ ಒಳಗೂ ಆಯ್ತು. ಟಿಶ್ಯೂ ಕಲ್ಚರ್ ಇಂದ ಇನ್ನು ಇದೆ, ಇನ್ನು ತೆಗಿಯಕಾಗಲ್ಲ. ಅಂದ್ರೆ 1-3 ವರ್ಷದೊಳಗೆ ತೆಂಗು ಬಂದೇ ಬಿಡ್ತು. 3 ವರ್ಷ ಹಾಕಿದಂತ ಗೊಬ್ಬರ ಅದು ಒಂದು ಬಾಳೆಗೊನೆ ಮಾತ್ರ ನಮಗೆ. ಇನ್ನು ಉಳಿದಿದ್ದು ಒಂದು 100 ಕೆಜಿ ದಿಂಡು ಅದೆಲ್ಲ ಓವರಾಲ್ ಇದ್ ಮಾಡಿದ್ರೆ ಅಷ್ಟು ಒಳ್ಳೆ ಹಸಿರುಳೆಕ ಗೊಬ್ಬರ ಆಗಿ ಕನ್ವರ್ಟ್ ಆಗಿ ನಾವು ಎಕ್ಸ್ಟರ್ನಲ್ ಇನ್ಪುಟ್ ಅಂದ್ರೆ ಬೇರೆ ರೀತಿ ಗೊಬ್ಬರಗಳು ಹಾಕೋದು ಅವೆಲ್ಲ ಅರ್ಥವಿಲ್ಲ. ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಅಂತ ಮಾತಾಡ್ಬೇಕು ಅಂದ್ರೆ ಹಸಿರುಳೆ ಗೊಬ್ಬರ ಅಂದ್ರೆ ಜಾಸ್ತಿ ಆಗ್ಬೇಕು. ಜಾನುವಾರುಗಳು ಇದ್ರೆ ಭಾರಿ ಉತ್ತಮ, ಅದರಿಂದನು ಗೊಬ್ಬರ ಆಗುತ್ತೆ. ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಖರ್ಚು ವೆಚ್ಚಗಳು ಆದಷ್ಟು ಕಮ್ಮಿ ಮಾಡಬೇಕು. ಮಾರ್ಕೆಟ್ ಫಿಕ್ಸ್ ಮಾಡಕ್ ಆಗಲ್ಲ ಅಂತಂದ್ರೆ ಇಲ್ಲಿ ಖರ್ಚು ವೆಚ್ಚನೆ ಕಮ್ಮಿ ಮಾಡ್ಕೋಬಹುದು. ಈ ಕೊರೋನಾ ಟೈಮ್ನಲ್ಲಿ ಮಾರುಕಟ್ಟೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗಿದೆ. ಯಾಕೆಂದ್ರೆ ಶುಭ ಕಾರ್ಯಗಳು ಯಾವಿಲ್ಲ, ಸಭೆ ಸಮಾರಂಭಗಳಿಲ್ಲ, ಕೃಷಿ ಉತ್ಪನ್ನಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಾಯಿತು, ನಾನಾ ಕಾರಣಗಳಿಂದ ಇದಾಯ್ತು. ಆದ್ರೂ ನಮ್ಮಲ್ಲಿ ಅಲ್ಲೇ ಪ್ರಾಣಿಗಳಿದ್ವು, ಜೀವಾಮೃತ ಮಾಡಿದ್ವಿ, ಮತ್ತೆ ಅಕ್ಕಪಕ್ಕ ಚಾರಿಟಿಗೂ ಕೊಟ್ಟಿವಿ ಬಾಳೆಹಣ್ಣನ್ನು. ಇನ್ನು ಅದು 3ನೇ ಬೆಳೆ, ಮೊದಲೇ ಬಾಳೆ ಅಂತ ಅನ್ನೋದಿಲ್ಲ 17-18. ಇತ್ತೀಚಿಗಿನ ನಮಗೆ ಇದಾಯ್ತು, ಅದು ಬಂಪರ್ ಬೆಳೆಗಳು ಅಂದ್ರೆ ಖರ್ಚು ವೆಚ್ಚ ಇಲ್ಲದೆ ಬಂದಂತ ಬೆಳೆ ಬಂಪರ್ ಬೆಳೆ. ಆದ್ರೆ ಈ ಕರೋನಾ ಕಡೆಯಿಂದ ಮಾರ್ಕೆಟ್ ಹೊಡ್ತಾ ಬಿತ್ತು, ಅದು ನಮಗೇನ್ ಲಾಸ್ ಅಂತ ಇದಿಲ್ಲ. ಯಾಕಂದ್ರೆ ನಾವು ಬಂಡವಾಳ ಹಾಕಿದ್ದೆ ಕಮ್ಮಿ ಅಂದ್ರೆ 3ನೇ ಬೆಳೆ ಆದ್ರಿಂದ, 3-4ನೇ ಬೆಳೆ ಆದ್ರಿಂದ. ಸೊ ಈ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಯಾವುದೇ ಒಂದು ಬೆಳೆ ಆಯ್ಕೆ ಆದ್ರೆ ಅದು ಮನುಷ್ಯನಿಗೂ ಉಪಯೋಗ ಆಗ್ಬೇಕು, ಒಂದು ಮಣ್ಣಿಗೂ ಉಪಯೋಗ ಆಗ್ಬೇಕು, ಇನ್ನೊಂದು ಪ್ರಾಣಿ ನಾವು ಜಾನುವಾರುಗಳು ಸಾಕಿದ್ರೆ ಅದಕ್ಕೆ. 3 ರೀತಿಯ ಉಪಯೋಗ ಅಂತ ಬೆಳೆಗಳು ಆಯ್ಕೆ ಮಾಡಿದ್ರೆ ಅದು ಮುಂದೆ ಸುಸ್ಥಿರವಾಗಿ ಇರುತ್ತೆ, ಭೂಮಿ ಫಲವತ್ತತೆನೂ ಆಗಿರುತ್ತೆ, ಇನ್ನು ಖರ್ಚು ವೆಚ್ಚಗಳು ಕಮ್ಮಿ ಆಗುತ್ತೆ, ಮಾರ್ಕೆಟ್ ನಲ್ಲಿ ಏರುಪೇರು ಆದ್ರೂ ಒಂದು ಸಸ್ಟೈನಬಲ್ ಆಗ್ಬೋದು. ಒಂದು ಡೊಮೆಸ್ಟಿಕ್ ಅಂದ್ರೆ ಮನೆ ಬಳಕೆಗೋಸ್ಕರ ಒಂದು ನಾವು ಜಮೀನ್ ಇದ್ರೆ ಸುಸ್ಥಿರ ಅಂತಂದ್ರೆ ಅದು ನಾವು ಬೆಳ್ಕೊಳ್ಳೋ ಆಹಾರ ಧಾನ್ಯಗಳು ಸೊಪ್ಪು ತರಕಾರಿ ಹೂವನ್ನು ನಾವು ಬೆಳ್ಕೋಬೇಕು. ಇನ್ನು ಕೆಲವೊಂದು ವಾಣಿಜ್ಯವಾಗಿ ಆ ರೀತಿಯಾಗಿ ಪ್ಲಾನ್ ಆಗಿದ್ರೆ ನಿಜವಾಗ್ಲೂ ಕೃಷಿ ಜೀವನ ಖುಷಿ. ಈಗ ಒಟ್ಟು ಎಷ್ಟು ತೆಂಗಿದೆ ನಿಮ್ ಹತ್ರ? ತೆಂಗು ಒಂದು 350 ತೆಂಗು ಇದೆ. ಅಡಿಕೆ? ಅಡಿಕೆ 1,000 ಮೇಲಿದೆ. ಬಾಳೆ? ಬಾಳೆ ಪ್ರತಿಯೊಂದಕ್ಕೂ ಅದು ಮಧ್ಯ ಅಂತರ ಬೆಳೆ ಆಗಿ ಬಾಳೆ ಬಾಳೆ ಅದೊಂದು 3-4 ಸಾವಿರ ಬಾಳೆ ಇದೆ. ಇನ್ನ ಉಳಿದ ಮೆಣಸು ಕಾಳು ಮೆಣಸು ಹಾಕಿರೋದು ಎಲ್ಲಾ ಗಿಡಕ್ಕೆ ಹಬ್ಸಿರೋದು ಎಲ್ಲಾ ಬದು ಬೇಲಿ ರೋಡ್ ಪಕ್ಕ. ಅದೇ ಹೆಚ್ಚಾಗಿ ಒಂದು 10,000-15,000 ಗಿಡ ಮರನೇ ಇದೆ ವೇಸ್ಟ್ ಜಾಗ. ಈಗ ಒಂದು ಕೃಷಿ ಮಂಡಲದಲ್ಲಿ ಲೆಕ್ಕ ಆದ್ರೆ ಅಲ್ಲೇ 200-250 ಗಿಡ ಇದೆ, ಅವೆಲ್ಲವಕ್ಕೂ ಕಾಳು ಮೆಣಸು ಇದೆ. ಸೊ ಅಂದ್ರೆ ಒಂದು ಇಲ್ಲಿ 30-40 ಬಿಡಿಯ ಸೈಟು ಮುಡ ಸೈಟು ಯಾವ ರೀತಿಯಾಗಿ ಯೋಚನೆ ಮಾಡಿಬಿಟ್ಟು ಆ ವಾಸ್ತು ಪ್ರಕಾರ ಒಂದು ಸ್ವಲ್ಪನ ವೇಸ್ಟ್ ಆಗದೆ ಮಾಡೋದಿತ್ತಲ್ಲ, ಅದೇ ಒಂದು ಕಾನ್ಸೆಪ್ಟ್ ಅನ್ನ ನಮಗೆ ಎಷ್ಟು ಜಮೀನಿದೆ ಅಲ್ಲೂ ಅದೇ ರೀತಿ ಬೆಳಕು ತಕ್ಕಂಗೆ, ನೀರಿನ ಅವೈಲಬಿಲಿಟಿ ತಕ್ಕಂಗೆ, ಮಣ್ಣಿನ ಒಂದು ಎಷ್ಟು ಫಲವತ್ತತೆ, ಆ ಒಂದು ಪ್ರದೇಶಕ್ಕೆ ಯಾವ ಗಿಡ ಮರಗಳು, ತೋಟಗಾರ ಬೆಳೆಗೆ ಯಾವ್ದು ಸೂಕ್ತ, ಕೃಷಿ ಬೆಳೆ, ಅರಣ್ಯ ಬೆಳೆ, ಇವೆಲ್ಲವನ್ನು ಒಂದಕ್ಕೊಂದು ಜೋಡಣೆ ಮಾಡ್ತಾ ಹೋಗೋದು. ಈಗ ನೀವು ಅರಣ್ಯ ಕೃಷಿ ಮಾಡಿದ್ರಿ, ತೋಟಗಾರಿಕೆ ಕೃಷಿ ಮಾಡಿದ್ರಿ, ಅದಲ್ದೆ ಮತ್ತೆ ಏನ್ ಮಾಡಿದೀರಾ? ಇದು ಹೈನುಗಾರಿಕೆ ಹಸುಗಳಿದೆ, ಹೆಚ್ಎಫ್ ಹಸು ಇದೆ, ನಾಟಿ ಹಸುಗಳು ಇದೆ. ಎಷ್ಟು ಹಸು? ನಾಲ್ಕು ಹಸು ಹೆಚ್ಎಫ್ ಇತ್ತು, ಮತ್ತೆ ಇವನ್ನ ನಾಡ ಹಸು ನಮ್ ಅಂದ್ರೆ ನಮ್ಮ ಲೋಕಲ್ ಹಳ್ಳಿ ಕಾಲಲ್ಲ ಲೋಕಲ್ ಹಸುಗಳು, ನಾಟಿ ದೇಸಿ ಹಸು ಅಂತಾರ ಅವು, ಹಾಲು ಮನೆ ಬಳಕೆಗೆ. ಮತ್ತೆ ನಾಯಿ ಇದೆ, ಸಾಕು ಪ್ರಾಣಿ ನಾಯಿ ಇದೆ, ಮೇಕೆ ಇದೆ, ಕುರಿ ಇದೆ, ಬಾತುಕೋಳಿ ಇದೆ, ನಾಟಿ ಕೋಳಿ ಇದೆ. ಇವನ್ನು ಅದೇ ಕೋಳಿಗಳ ಜೊತೆಗೆ ನವಿಲು ಮೊಟ್ಟೆನ ಇಟ್ಬಿಟ್ಟು ಇದು ಮಾಡಿದೀವಿ. ನವಿಲು ಮರಿನು ಅದ್ರ ಜೊತೆಗೆ ಇದಾವೆ, ಅಂದ್ರೆ ಸಹ ಬಾಳ್ವೆ, ಅದು ಕಮರ್ಷಿಯಲ್ ಅಲ್ಲ, ಅದು ಅದ್ರ ಜೊತೆಗೆ ನಮ್ ಜೊತೆಗೆ. ಅಂದ್ರೆ ಇದು ನಾಟಿ ಕೋಳಿ ನಿಮ್ ಹತ್ರ? ನಾಟಿ ಕೋಳಿ. ಎಷ್ಟು ಕೋಳಿ ಇದೆ? ಕೋಳಿ ಒಂದು 40 ಇದೆ, ಬಾತುಕೋಳಿ ಎರಡು, ಇನ್ನು ಪಾರವಾಳ. ಅವು ಅವು ಫ್ರೀಡಮ್, ನಾವೇನ್ ಕಾಯಂಗಿಲ್ಲ ಕಟ್ಟಂಗಿಲ್ಲ ಪಕ್ಷಿಗಳಿಗೆ ಸ್ಪೆಷಲಿ. ಅವಕ್ಕೆ ಗೂಡು ಶೆಡ್ ಮಾಡಿದ್ವಿ. ನಮಗೆ ಒಂದು ಹೇಗೆ ಅದೇ ರೀತಿ ಹಸುಗಳಿಗೆ, ಅದೇ ರೀತಿ ಕೋಳಿಗೆ, ಅದೇ ರೀತಿ ಮೇಕೆಗಳು, ಕುರಿ ಮೇಕೆಗೆ, ನಾಯಿಗೆ, ಮತ್ತೆ ಬಾತುಕೋಳಿಗೆ. ಸೊ ಇವೆಲ್ಲವೂ ಸಹ ಬಾಳ್ವೆ, ಅಂದ್ರೆ ಒಂದಕ್ಕೊಂದು ಜೊತೆಗೆ ಇರ್ತವೆ, ಜೊತೆಯಲ್ಲಿ ವಾಸವಾಗಿದ್ರು. ಒಂದು ಇನಿಷಿಯಲಿ ಒಂದೊಂದು ಸತಿ ಫಸ್ಟ್ ಹೊರಗಿಂದ ಬಂದವರಿಗೆ ಮಾತ್ರ ಗಲಾಟೆ ಆಗ್ತವೆ, ಆಮೇಲೆ ಒಂದ್ ಸತಿ ಹೊಂದಾಣಿಕೆ ಆದ್ಮೇಲೆ ಸಹ ಬಾಳ್ವೆ. ಸಮಗ್ರವಾಗಿ ಕೃಷಿ ಖುಷಿಯಾಗಿ ಹೊಸ ಚಿಗುರು, ನಮ್ಮ ತೋಟಕ್ಕೆ ಹೆಸರು ಹೊಸದಾಗಿ ಅದು ಚಿಗುರು, ಪ್ರತಿ ವರ್ಷನೂ ಚಿಗುರಲ್ಲ, ಅದಕ್ಕೋಸ್ಕರ ಹೊಸ ಚಿಗುರು, ಕೃಷಿ ಸಂರಕ್ಷಣೆಗೋಸ್ಕರ. ಕೃಷಿ ಸಂರಕ್ಷಣೆ ಕೃಷಿ ಮಾಡ್ತಾ ಇರೋದು ನಾವು 2017 ಸುಮಾರು 5 ವರ್ಷದಿಂದ ಮಾಡಿ ಇಷ್ಟೆಲ್ಲ ಪ್ರಗತಿನ. ಹೌದು, ಬಂದಿನ ವರ್ಷ ಡೈರೆಕ್ಟ್ ಆಗಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ, ಎಲ್ಲ ಪ್ಲಾನ್ಡ್ ಆಗಿ ಎಲ್ಲ ಕೆಲಸ ಮಾಡೋದು. ಅಲ್ಲಿ ಹೋಮ್ವರ್ಕ್ ಹೊರದೇಶದಲ್ಲಿ ಇದ್ದಾಗ ಹೋಮ್ವರ್ಕ್ 6 ತಿಂಗಳು. ಅಂದ್ರೆ ನೀವು ಅಲ್ಲಿ ಇದ್ದಾಗಲೇ ಜಮೀನ್ ತಗೊಂಡ? ಜಮೀನ್ ತಗೊಂಡೆ 2016 ಜಮೀನ್ ತಗೊಂಡು. ಜಮೀನ್ ಅವಾಗ ಹೇಗಿತ್ತು? ಅದು ಜರ್ನಿ. ನಮ್ಮ ಯೂಟ್ಯೂಬ್ ಪ್ಲೇ ಲಿಸ್ಟ್ ನಲ್ಲಿ ಹೊಸ ಚಿಗುರು ಇಂಟಿಗ್ರೇಟೆಡ್ ಫಾರ್ಮ್ ಅಂತಂದ್ರೆ ಬರುತ್ತೆ, 208 ವಿಡಿಯೋ. ಅಂದ್ರೆ ಇಲ್ಲಿವರೆಗೂ ನನ್ನ ಜರ್ನಿ ಹೇಗಿತ್ತು, ಫುಟ್ ಪ್ರಿಂಟ್, 2016-17 ಇಲ್ಲಿವರೆಗೂ ಜರ್ನಿ ಒಂದು ವಿಡಿಯೋ. ಅದರಲ್ಲಿ ನನ್ನ ಹೇಗಿತ್ತು ಹಂತ ಹಂತ, ಪ್ರತಿ ವರ್ಷ ಎಲ್ಲಾ ತರ ಡಾಟಾ ಕಲೆಕ್ಷನ್ ಇದೆ. ಅದರಲ್ಲಿ ಜರ್ನಿ ನೋಡಿದ್ರೆ ಈಗಿನಕ್ಕೂ ಅಲ್ಲದಕ್ಕೂ ಗೊತ್ತಾಗುತ್ತೆ. ಜರ್ನಿ ಡಾಟಾ ಎಲ್ಲ ಕಲೆಕ್ಷನ್ ಇದೆ, ತೋಟಗಾರಿಕೆ, ಹೈನುಗಾರಿಕೆ, ಮತ್ತು ಕೃಷಿ, ಕೃಷಿಯೇತರ ಚಟುವಟಿಕೆ, ಯಾಕಂದ್ರೆ ಅಜೋಲಾ ಆಗಿರ್ಬೋದು ಅಥವಾ ಜೇನು ಸಾಕಾಣಿಕೆ ಆಗಿರ್ಬೋದು, ಇನ್ನಿತರ ಚಟುವಟಿಕೆಗಳು ಎಲ್ಲವೂ, ಮತ್ತೆ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ನಲಿ ಕಲಿ ಅಂದ್ರೆ ಆಟ ಆಡಕ್ಕೆ ಒಂದು ವ್ಯವಸ್ಥೆ. ನಮ್ಮ ಮಕ್ಕಳು ಇದಾರೆ ಅವರು ಸ್ಕೂಲ್ ಮಕ್ಕಳು, ನನ್ನ ಉದ್ದೇಶ ಯುವಕರಿಗೆ, ಇನ್ನು ಸ್ಕೂಲ್ ಮಕ್ಕಳಿಗೆ, ಇನ್ನು ಕೃಷಿಕರಿಗೋಸ್ಕರ, ಇನ್ನು ನನ್ನ ಸ್ನೇಹಿತರು ಬಂದ್ರು ಚಿಂತಕರ ಚಾವಡಿ ಅಂದ್ರೆ ಮುಂದೆ ಏನ್ ಮಾಡ್ಬೇಕು, ಯಾವ ದಿಕ್ಕಿನಲ್ಲಿ ಹೊರಡ್ಬೇಕು, ಯಾಕೆ ಯಾವ್ದು ಬೆಸ್ಟ್, ಯಾವ್ದೊಂದು ಖುಷಿ ಖುಷಿಯಾಗಿ ಪಾರ್ಟಿ ಗೀಟಿ ಎಲ್ಲದು ಅಲ್ಲೇ ಒಂದೇ ಕೃಷಿ ಜಮೀನಲ್ಲಿ ಪ್ರತಿಯೊಂದನ್ನು ಅಳವಡಿಸ್ಕೋಬಹುದು. ಒಂದು ನಾಗನಲ್ಲಿ ಕೃಷಿ ಸಂಶೋಧನಾ ಕೇಂದ್ರ, ಅದೊಂದು 3-4 ಸತಿ ಬಂದ್ರು. ಅಮೆರಿಕದವರು ಬಂದೋಗಿದ್ದಾರೆ, ಬುಡಕಟ್ಟು ಜನಾಂಗ, HT ಕೋಟೆ ಅವರು, GKVK, ನೆಕ್ಸ್ಟ್ VC ಫಾರ್ಮ್. ಆಲ್ಮೋಸ್ಟ್ 5 ವರ್ಷದೊಳಗೆ ಎಲ್ಲಾ ಇಲಾಖೆಯನ್ನು, ನಮ್ಮ ಕೃಷಿ, ಕೃಷಿಯೇತರ ಚಟುವಟಿಕೆ ಮತ್ತು ಕೃಷಿ ಎಲ್ಲ ಇಲಾಖೆಯವರು ಬಂದು ವಿಸಿಟ್ ಮಾಡಿದ್ದಾರೆ. ಸೊ ಹಾಗಾಗಿ ಯೂನಿವರ್ಸಿಟಿಯಿಂದ ಒಂದು ಅಲ್ಲೂ ಅವಾರ್ಡು, ಮತ್ತೆ ರಾಜ್ಯ ಮಟ್ಟದ ಈ ವರ್ಷದ 2019 19-20 ಈ ವರ್ಷ ಕರೋನಾ ಕಡೆಯಿಂದ ಈ ವರ್ಷ ಸನ್ಮಾನ ಆಯ್ತು, ಅದು ಮುಗೀತು. 5 ವರ್ಷ ಜರ್ನಿಯಲ್ಲಿ ಎಲ್ಲ ಅವರೇಜ್ ಆಗಿದೆ, ಇನ್ನೂ ಕಲಿಯೋದು ಭಾರಿ ಇದೆ. ಕಲಿಕೆ ಅದು ಕೃಷಿ ಅನ್ನೋದು ಅದು ಕೊನೆಯವರೆಗೂ, ಇದಕ್ಕೆ ರಿಟೈರ್ಡ್ ಅನ್ನೋದಿಲ್ಲ. ಖುಷಿ ಖುಷಿ ಮಕ್ಕಳು ಎಂಜಾಯ್ ಮಾಡ್ತಾರೆ, ಮನೆಯವರು ಎಂಜಾಯ್ ಮಾಡ್ತಾರೆ. ಇದು ಅಂದ್ರೆ ನಂದು ಇಂಜಿನಿಯರಿಂಗ್ ಮಾಡಿದೆ, ಅಲ್ಲಿ ಕೆಲಸ ಆಗಿತ್ತು. ಇದು ಒಂದು ಕನಸು, ದೊಡ್ಡ ಕನಸು, ಹೊಸ ಚಿಗುರು ಅನ್ನೋದು ಒಂದು ಕನಸು. ಅದು ಈ ಅದ್ಭುತ ಆಗಿ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಇವಾಗ ಕೂರ್ನಲ್ಲಿ ಹೇಗೆ ವಾತಾವರಣ ಇದೆ, ಅದೇ ಮೈಸೂರಿನಲ್ಲೂ ಅದೇ ವಾತಾವರಣ. ಮರುಸೃಷ್ಟಿ, ಮರುಸೃಷ್ಟಿ ಮಾಡಾಗಿದೆ. ಎಲ್ಲಿ ನೋಡಿದ್ರು ಗಿಡ ಮರ, ಭೂಮಿ ಫಲವತ್ತತೆ. ಸುಮ್ನೆ ಆರ್ಗಾನಿಕ್ ಒಂದು ಓವರ್ ನೈಟ್ ನಲ್ಲಿ ಆಗಲ್ಲ, ನೀವು ಎಷ್ಟೇ ಹೊರಗಿನಿಂದ ತಂದ್ರೂ ಅದು ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಅಲ್ಲೇ ಗಿಡ ಮರಗಳು, ಅಲ್ಲೇ ಗ್ರೀನ್ ಹಸಿರಲೆ ಗೊಬ್ಬರನ ಅಲ್ಲೇ ಉತ್ಪಾದನೆ ಮಾಡಿ ಅಲ್ಲೇ ಮಣ್ಣಿ ಸೇರ್ತಾ ಹೋಗ್ತಾ ಇದ್ರೆ, ಅದಕ್ಕೋಸ್ಕರ ಎಲ್ಲಾ ರೀತಿಯ ಮಿಶ್ರ ಬೆಳೆ, ಅಂತರ ಬೆಳೆ, ಮತ್ತೆ ಮಣ್ಣಿ ಎಷ್ಟು ಸೇರಿಸಬೇಕು ಅಷ್ಟೆಲ್ಲ ಕೊಟ್ಟಾಯ್ತು. ಕೃಷಿ ಬೆಳೆಗಳು ಏನೇನ್ ಮಾಡಿದಿರಾ ಅಂತ? ಕೃಷಿ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತದ್ದು. ಹೌದು, ಅದಕ್ಕೆ ನಾವು ಮನೆಗೆ ಬೇಕಾದ ಅಲಸಂದೆ, ತೊಗರಿ, ಸಿರಿಧಾನ್ಯಗಳು. ನಾ ಇಷ್ಟೇ, ನಂದು 6.5 ಎಕರೆ ಜಮೀನು, ನಮ್ಮ ಪಕ್ಕದಲ್ಲಿ 12 ಎಕರೆ ಜಮೀನನ್ನು ಬರೀ ಕೃಷಿ ಬೆಳೆಗೋಸ್ಕರ, ಅಂದ್ರೆ ನವಣೆ, ಸಜ್ಜೆ, ಊದ್ಲು, ಹಾರಕ, ಪರ್ಲೆ, ಜೋಳ, ರಾಗಿ, ಇವೆಲ್ಲ ಸಿರಿಧಾನ್ಯಗಳನ್ನು ಅಲ್ಲಿ ಬೆಳೀತಿದ್ವಿ. ಈಗ 3 ವರ್ಷ ಅದಲ್ಲಿ ಆದ್ಮೇಲೆ ಇತ್ತೀಚೆಗೆ ಅದನ್ನು ತೋಟ ಮಾಡಿದ್ವಿ. ನಮ್ಮ ಪಕ್ಕದಲ್ಲಿ ಎಲ್ಲ ಅವರು, ನಾವು ಬಂದ ನಂತರ ಸಾಕಷ್ಟು ಜನ ವಿದ್ಯಾವಂತರು, MBA ಮಾಡಿದ್ರು, ಇಂಜಿನಿಯರ್, ಡಾಕ್ಟರ್, ಪ್ರತಿಯೊಬ್ಬರು ಬಂದ್ರು ಜಮೀನಲ್ಲಿ ಹೊಸದಾಗಿ ತೋಟ, ಕೃಷಿ ಕನಸನ್ನ ಎಲ್ಲರೂ ಕಟ್ಕೊಂತಿದ್ದಾರೆ. ಕರೋನಾದಿಂದ ಸಾಕಷ್ಟು ಸಿಟಿಯಿಂದ ವಲಸೆ ಬಂದವರಿಗೆಲ್ಲ ಕೆಲಸ, ಹಳ್ಳಿ ಮಟ್ಟದಲ್ಲೇ ಕೆಲಸ ಸಿಗುತ್ತೆ. JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಹೆಣ್ಣಾಳು, ಗಂಡಾಳು, ಇದೆಲ್ಲ ನೋಡಿದ್ರೆ ಎಲ್ಲರಿಗೂ ಕೃಷಿಯಲ್ಲಿ ಎಂಜಾಯ್ ಮಾಡ್ಕೊಂತ ಅಲ್ಲೇ ಕರೋನಾ ಬಂದ್ರು ಅವರ ಕೆಲಸಗಳು. ಇದು ಎಸೆನ್ಸಿಯಲ್ ಸರ್ವಿಸ್ ಕೃಷಿ ಅನ್ನೋದು. ಕುವೆಂಪು ಅವರು ಗೀತೆ ಕೇಳಿದ್ರೆ ಅದು ಏನೇ ದೇಶ ಹತ್ತು ಉರಿತಾ ಇದ್ರು, ಏನೇ ನಡೀತಾ ಇದ್ರು, ಕೃಷಿ ಆದ ಕಾರಣಕ್ಕೂ ನಿಲ್ಲೋ ಆಗಿಲ್ಲ. ಮೂರು ಹೊತ್ತು ಊಟ ನಿಲ್ಲೋ ಆಗಿಲ್ಲ. ಹಂಗಾಗಿ ಅಂದ್ರೆ ನೀವು ವಿದ್ಯಾವಂತರಿಗೆಲ್ಲ ನೀವು ಒಂದು ಮಾದರಿ ಅಂತ ಹೇಳ್ಬಹುದು. ಹೌದು, ಅವರು ವಿದ್ಯಾವಂತರಿಗೆಲ್ಲರಿಗೂ, ಯುವಕರಿಗೂ ನಾನು ಅಲ್ಲಿ ಕರೆದು ನಮಗೆ ಎಷ್ಟು ಗೊತ್ತಿದೆ ಅಷ್ಟು ಡೈರೆಕ್ಷನ್ ಕೊಡ್ತಾ ಇರ್ತೀನಿ. ರೈತರಿಗೂ ಅಷ್ಟೇ, ಸ್ಕೂಲ್ ಮಕ್ಕಳಿಗೂ ಅಷ್ಟೇ, ಮತ್ತೆ ಸ್ನೇಹಿತ ಬಳಗರು ಬಂದರು, ಎಲ್ಲರಿಗೂ ಒಂದು ಅದಕ್ಕೆ ಅದಕ್ಕೊಂದು ವೇದಿಕೆ ಇದೆ. ಈ ಬದುಕು ಲೆಕ್ಕಾಚಾರ ಅಂದ್ರೆ ನಮ್ಮ ನೀರಿನ ಲಭ್ಯತೆ ನೋಡಿ ಮುಂದಿನ ಒಂದು ಆಲೋಚನೆ ಮಾಡಿ ಎಲ್ಲಾ ರೀತಿಯ ತೋಟಗಾರಿಕೆ ಬೆಳೆ, ಅರಣ್ಯ ಬೆಳೆ ಮತ್ತೆ ಕೃಷಿ ಬೆಳೆ ಎಲ್ಲ ಜೋಡಿಸ್ತಾ ಹೋಗ್ಬೇಕಾಗುತ್ತೆ. ನೀರಿಂದು ಹೆಚ್ಚಿಗೆ ಕೇಳಾಗುವಂತವು ಎಲ್ಲ ಒಂದೇ ರೀತಿ ಬಾಳೆ ಹಾಕ್ಬಿಟ್ರೆ ಅದಕ್ಕೆ ಹೆವಿ ನೀರ್ ಬೇಕಾಗುತ್ತೆ. ಬಾಳೆ ಅಂದ್ರೆ ತೆಂಗುನ ಎಬ್ಬರಿಸ್ಕೊಳಕೋಸ್ಕರ, ತೆಂಗು ಒಂದು ಹಂತಕ್ಕೆ ಬರೋಕ್ಕೋಸ್ಕರ ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ ಮಾಡ್ಕೊಂಡ್ ಇರಬೇಕು. ಅದೇ ರೀತಿ ನೆಕ್ಸ್ಟ್ ಪ್ಲಾಟ್ ಅಡಿಕೆ ಹಾಕೊಂಡು ಅದ್ರ ಜೊತೆಗೆ ಬಾಳೆ ಹಾಕೊಂಡು ಅದನ್ನ ಒಂದು ಹಂತಕ್ಕೆ ತರೋದು. ಅದೇ ರೀತಿ ಎಲ್ಲಾ ಕಡೆಗೂ ಅಡಿಕೆ ತೆಂಗಿಷ್ಟು ಮಾಡಿದ್ರೆ ಬಾಳೆ ವರ್ಷಿಡಿ ಕೊಡ್ಬೇಕು ನೀರು. ಈಗ ಜೇನು ಕೃಷಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ, ನೀವು ಹೇಗ್ ಮಾಡಿದೀರಾ ಅಂತ? ಇದು ಜೇನು ಕೃಷಿ, ನಾನು ಟ್ರೈನಿಂಗ್ ತಗೊಂಡೆ ತೋಟಗಾರಿಕೆ ಯೋಜನೆಯಲ್ಲಿ. ಅಲ್ಲಿ ರೆಡಿಮೇಡ್ ಬಾಕ್ಸ್ ಸಿಗುತ್ತೆ, ಆ ಬಾಕ್ಸ್ ಅನ್ನು ನಮ್ಮಲ್ಲಿ ಒಂದು 6 ಎಕರೆ ಅಂತಂದ್ರೆ 3 ಸಾಕು ಅಷ್ಟು. ಅಂದ್ರೆ ಜೇನು ಇಡೋದು ಬಾರಿ ಸುಲಭ, ಆದ್ರೆ ಜೇನಿಗೆ ಆಹಾರ ಬೇಕಂದ್ರೆ 1 ಕಿಲೋಮೀಟರ್ ಒಳಗೆ ಆಹಾರ ಲಭ್ಯತೆ ಇರಬೇಕು. ಅದು ವರ್ಷಿಡಿ ಇರಬೇಕಾಗತ್ತೆ, ಅಂದ್ರೆ ಹೂವಿಂದು ಮಕರಂದ ಪರಾಗಸ್ಪರ್ಶ ಮತ್ತು ಮಕರಂದ ಬೇಕಂದ್ರೆ ಅದಕ್ಕೋಸ್ಕರ ನಾವು ಕುಂಬಳ ಒಂದ್ಸರಿ ಕೆಲವು ಕುಂಬಳ ಇತ್ತು, ಚೆಂಡು ಹೂ ಇತ್ತು, ಈ ಬಾಳೆ ಇರುತ್ತೆ, ತೆಂಗು ಇರುತ್ತೆ, ಮಾವು ಇರುತ್ತೆ, ಎಲ್ಲ ಹೂ ಬರೋ ಒಂದೊಂದು ಎಲ್ಲ ಸೀಸನ್ ಅಲ್ಲಿ ಒಂದೊಂದು ಸೀಸನ್ ನಲ್ಲಿ ಹೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ಆ ಜೇನು ಎಲ್ಲೂ ಹೋಗಲ್ಲ, ಇಲ್ಲ ಅಂದ್ರೆ ಖಾಲಿ ಮಾಡ್ತವೆ ಆ ಪೆಟ್ಟಿಗೆಗಳಲ್ಲಿ. ಪೆಟ್ಟಿಗೆಯಲ್ಲಿ ರಾಣಿ ಜೇನು ಅಲ್ಲಿ ಒಳಗಿರುತ್ತೆ, ಇನ್ನೊಂದವೆಲ್ಲ ವರ್ಕರ್ ಕೆಲಸಗಾರರು ಅವರೆಲ್ಲ ಹೋಗಿ ಮಕರಂದ ತಗೋಬರಬೇಕು. ನಮ್ಮ ಸುತ್ತಮುತ್ತಲಿನಲ್ಲಿ ಅಲ್ಲಿ ತೋಟಗಳು ಜಾಸ್ತಿ ಇದ್ರೆ ನೀರು, ಇನ್ನೊಂದು ಹೂವಿನ ಒಂದು ಇದು ಬೆಳೆ ಯಾವ್ದಾರ ಇದು ಹಣ್ಣು ತರಕಾರಿ ಯಾವ್ದೇ ಆದ್ರೂ ಆ ಇದ್ರೆ ಜೇನು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನೊಂದು ನಮ್ಮ ಬೆಳೆಗೆ ಪರಾಗಸ್ಪರ್ಶ ಆದ್ರೆ ಇನ್ಕಮ್ ಒಳ್ಳೆ ಇಳುವರಿನೂ ಬರುತ್ತೆ. ಎರಡು ರೀತಿಯ ಜೇನ್ ತಗೊಳ್ತೀರಾ? ನಾವು ಮನೆ ಬೆಳಕಿಗೆ, ನಾವು ಅದು ವ್ಯವಹಾರಕ್ಕೋಸ್ಕರ ಅಲ್ಲ, ನಮಗೆ ಬೇಕಾಗಿರೋದು ಪರಾಗಸ್ಪರ್ಶ ಎಲ್ಲಾ ಹೂವು ಹಣ್ಣು ತರಕಾರಿ ಆದ್ರೆ ಅಲ್ಲಿ ಆದಾಯ ಹೆಚ್ಚಿಗೆ ಆಗಬೇಕು. ಅಲ್ಲಿ ಒಂದು ಗೊನೆ ಕಟ್ಟೋದು, ಕಾಯಿ ಹೀಚು ಅವೆಲ್ಲವೂ ಪರಾಗಸ್ಪರ್ಶ ಚೆನ್ನಾಗಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಇಳುವರಿ ಹೆಚ್ಚಿಸ್ಕೋಬೇಕು ಅಂತಂದ್ರೆ ಈ ಪರಾಗಸ್ಪರ್ಶ ಚೆನ್ನಾಗಬೇಕು. ಅದು ಮ್ಯಾನ್ಯುಲ್ ಆಗಕ್ಕಿಂತ ಜೇನು ಇರೋದ್ರಿಂದ ಅದು ಒಳ್ಳೆ ಜೇನು ಪಕ್ಷಿಗಳು ಅವಿದ್ದಷ್ಟು ಒಳ್ಳೆಯದು. ಈಗ ನೀವು ಡ್ರಿಪ್ ಇರಿಗೇಷನ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಜೀವಾಮೃತನ ಯಾವ್ದ್ರ ಮೂಲಕ ನೀವು ಕಳಿಸೋದು? ಜೀವಾಮೃತ ನಾವು ಮ್ಯಾನ್ಯುಲ್, ನಮ್ದು ತೋಟಗಾರಿಕೆ ಬೆಳೆ ಅಲ್ಲ. ಸೊ ತೋಟಗಾರಿಕೆ ಬೆಳೆ ಆದ್ರಿಂದ ನಮ್ದು ನಾವು ಮ್ಯಾನ್ಯಲ್ಲೇ ಮಾಡ್ತೀವಿ. ಅಲ್ಲೇ ಯಾವ ಸೆಕ್ಷನ್ ಬೇಕು ಅಲ್ಲೇ ಫುಲ್ ಫಿಲ್ಟರ್ ಮಾಡಿದ್ದು ಇಂಜೆಕ್ಟ್ ಮಾಡ್ತೀವಿ. ಅಂದ್ರೆ ಎಲ್ಲಿ ಯಾವೊಂದು ಪಟ್ಟೆಗೆ ಜೀವಾಮೃತ ಕೊಡ್ಬೇಕು ಅಲ್ಲಿ, ಕೆಲವೊಂದು ದೊಡ್ಡ ದೊಡ್ಡ ದೂರ ದೂರ ಇದ್ದವಕ್ಕೆಲ್ಲ ಮ್ಯಾನ್ಯಲ್ಲಿ ಹಾಕ್ಸೋದು. ಡ್ರಿಪ್ ಇರಿಗೇಷನ್ ಹೋದಾಗತ್ತೆ, ಡ್ರಿಪ್ ಅಲ್ಲಿ ಅದು ಸರಿಯಾಗಿ ಫಿಲ್ಟರ್ ಆಗಿಲ್ಲ ಅಂದ್ರೆ ಕಟ್ಕೊಂತವೆ, ಡ್ರಿಪ್ ಹಾಳಾಗತ್ತಲ್ಲ. ಅದಕ್ಕೋಸ್ಕರ ನಾವು ಕೆಲವೊಂದು ಸೆಕ್ಷನ್ ಮಾತ್ರ ಇದು. ಇನ್ನು ನಮ್ದು ಕೃಷಿ ಬೆಳೆಕ್ಕಿಂತ ಹೆಚ್ಚಾಗಿ ತೋಟಗಾರಿಕೆ ಬೆಳೆ ಮತ್ತೆ ಅರಣ್ಯ ಬೆಳೆ, ಆದ್ರಿಂದ ನಮಗೆ ಈಸಿಯಾಗಿ ಡ್ರಿಪ್ ನಲ್ಲೇ ಕಳಿಸಬಹುದು. ಆ ರೀತಿ ಎಲ್ಲ ನಮ್ ಡ್ರಿಪ್ ನಲ್ಲಿ ಕ್ಯಾನ್ ಗಳಲ್ಲೇ ತಗೊಂಡೋಗಿ ನಾವು ಮ್ಯಾನ್ಯಲ್ ಡ್ರಮ್ಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿಗೆ, ಇವತ್ತು ಆ 13 ಭಾಗ ಆಯ್ತಾರೆ ಯಾವ ಭಾಗಕ್ಕೆ ಹಾಕ್ಬೇಕು ಅಂತ ನಮಗೆ ಗೊತ್ತಿರೋ ಮೊದ್ಲೆ. ಸೊ ಅಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು, ಅಲ್ಲೇ ಹಾಕೋದು. ನೀವು ದಿನ ನಿಮ್ ಜಮೀನೆಲ್ಲ ಓಡಾಡ್ತೀರಾ? ಅದೇ ಫಸ್ಟ್ ಮೇನ್ ಅಂತಂದ್ರೆ ನಮ್ಮ ಜಮೀನು ಅಂತಂದ್ರೆ ನಮ್ದು ಅದು ವಿಷನ್, ಅದು ಹಂಗಾಗಿ ಪ್ರತಿದಿನ ಕಂಪ್ಲೀಟ್ ರೌಂಡ್ ಹಾಕ್ತಾನೆ ಇರ್ತಾರೆ ಎಲ್ಲ ಗಿಡ ಮರ ಮಾತಾಡಿಸ್ಬೇಕು. ಇಂಟ್ರಾಕ್ಷನ್ ಹೌದು, ಒಂದು ಗಿಡ ಮನೆ ಹತ್ರದಲ್ಲಿ ಇದ್ದಿದ್ದು ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಆಗುತ್ತೆ. ಅದೇ ಯಾವ್ದೋ ಮೂಲೆಯಲ್ಲಿ ಇಲ್ಲಿವರೆಗೂ ಹಾಕ್ಬಿಟ್ಟು ನೋಡೇ ಇಲ್ಲ ಅಂತಂದ್ರೆ ಅದು ಮನುಷ್ಯರ ಇಂಟ್ರಾಕ್ಷನ್ಸ್ ಅಷ್ಟು ಇಲ್ಲ ಅಂತಂದ್ರೆ, ನಮ್ಮ ಕಾಳಜಿ ಇಲ್ಲ ಅಂದ್ರೆ, ನಮ್ಮ ಪ್ರಭಾವನೇ ಅದ್ರ ಮೇಲೆ ಇಲ್ಲ ಅಂತಂದ್ರೆ ಅದು ಬೆಳವಣಿಗೆ ಕಮ್ಮಿ ಆಗುತ್ತೆ. ಅದೇ ಗಿಡ ಎರಡ್ ತಕ್ಕ ಇಲ್ಲೊಂದು ಹಾಕಿ ಅಲ್ಲೊಂದು ಹಾಕಿದ್ರೆ ಅದನ್ನ ನಾವು ಕೇರಿಂಗ್ ಎಷ್ಟು ಮಾಡ್ತೀವಿ ಅಷ್ಟು ಮುಂದೆ ಬರುತ್ತೆ. ನಾವೊಂದು ಒಂದು ಮಗು ತಾಯಿ 9 ತಿಂಗಳಾದ ನಂತರ ಹೊರ ಬಂದ್ರೆ 20-22 ವರ್ಷ ತನಕ ಒಂದು ಡಿಗ್ರಿ ಮುಗಿಸ್ಬೇಕು ಅಂದ್ರೆ ನಾವು ಕೇರಿಂಗ್ ಮಾಡ್ತೀವಿ. ಅದೇ ಗಿಡ ಮರಗಳಂದ್ರೆ ತೆಂಗು ಹಾಕ್ತಾರೆ, 4 ವರ್ಷ ಕೇರಿಂಗ್ ಮಾಡಿದ್ರೆ ಜೀವನ ಪೂರ್ತಿ ಕಾಮಧೇನು ಕಲ್ಪವೃಕ್ಷ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೊಂಡ್ರೆ ನಮ್ಮ ಜೀವನ ಸುಸ್ಥಿರ ಆಗಿರುತ್ತೆ, ಸುಲಭವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಮತ್ತೆ ಕೃಷಿದು ಅತಿ ಮುಖ್ಯವಾದ ಭಾಗ ಅಂತಂದ್ರೆ ಒಂದು ಮಾರುಕಟ್ಟೆ. ಹೌದು, ಮಾರುಕಟ್ಟೆ ಹೇಗೆ ಮಾಡ್ಕೊಂಡಿದ್ದೀರಾ? ಮಾರುಕಟ್ಟೆ ಮೊದಲು ಈ ಕರೋನಾಕ್ಕಿಂತ ಮುಂಚೆ ಕಾಂಟ್ರಾಕ್ಟ್ ಕೆಲವೊಂದೆಲ್ಲ ಕಾಂಟ್ರಾಕ್ಟ್ ಬಾಳೆದು ಕಂಪ್ನಿಗಳು ಇದ್ವು, ನಮ್ಮಲ್ಲೇ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಆಗಿತ್ತು, ಒಪ್ಪಂದ ಕೃಷಿ ಆಗಿತ್ತು. ಕರೋನಾ ಬಂದಿರೋದ್ರೆ ಮಾಲ್ಗಳು ಬಂದು ಎಲ್ಲ ಬಂದಾದ್ರಿಂದ ಅದು ಎಲ್ಲ ಡಿಫಾಲ್ಟ್ ಬ್ರೇಕ್ ಆದವು. ಆದರೂ ಕೇರಳ ಇದೆಲ್ಲ ಈ ಬನಾನ ಹೆಚ್ಚಾಗಿ ಕೇರಳದಲ್ಲಿ ಇಲ್ಲಿಂದ ಹೋಗೋದು, ಎಸ್ಪೆಷಲಿ ಮೈಸೂರು ಭಾಗದಿಂದ. ಅಲ್ಲೂ ಇಲ್ಲಿ ಸಾಕಷ್ಟು ಗೊಂದಲಗಳು, ಸ್ಟೇಟ್ ಟು ಸ್ಟೇಟು ಅಲ್ಲಿ ಕರೋನಾ ನಂಬರ್ಸ್ ಇಲ್ಲಿ ನಂಬರ್ ವ್ಯತ್ಯಾಸದಿಂದ ಇಂಪ್ಯಾಕ್ಟ್ ಆಯಿತು. ಬಟ್ ಮೊದಲು ಎಲ್ಲ ಕರೆಕ್ಟ್ ಆಗಿ ಎಲ್ಲ ವ್ಯವಸ್ಥಿತವಾಗಿ ಮಾರುಕಟ್ಟೆ ಅಂದ್ರೆ ತೆಂಗು ಸ್ಪಾಟ್ ನಲ್ಲೇ ಹೋಗುತ್ತೆ, ಬಂದ್ ಕಟಾವ್ ಮಾಡೋದು. ಕೊಬ್ಬರಿ ಏನಾದ್ರೂ ಮಾಡ್ತೀವಿ? ಕೊಬ್ಬರಿ ಇಲ್ಲ, ನಾವು ತೆಂಗಿನಕಾಯಿ ಕೊಡ್ತೀವಿ. ಕೆಲವೊಂದು ಸ್ಪೆಷಲ್ ಇದಾವೆ, ಹೈಬ್ರಿಡ್ ಇರೋದೆಲ್ಲ ಎಳ್ನೀರು ಕೊಡ್ತೀವಿ ಕೆಲವೊಂದು ಸ್ವಲ್ಪ ಭಾಗ. ಇನ್ನು ಉಳಿದಿದ್ದು ತೆಂಗು, ತೆಂಗು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತ ಎಲ್ಲ ವಾಟ್ಸಪ್ ನಲ್ಲೂ ಗೊತ್ತಾಗುತ್ತೆ, ಎ ಪಿ ಎಂ ಸಿ ದು ಮತ್ತೆಲ್ಲ ಆಪ್ಕಮ್ ಎಲ್ಲ ವಾಟ್ಸಪ್ ನಲ್ಲಿ ಗೊತ್ತಾಗುತ್ತೆ. ಆ ಮಾರ್ಕೆಟ್ ಗಿಂತ ಕಮ್ಮಿ, 2 ರೂಪೀಸ್ ಕಮ್ಮಿ, ಯಾಕಂದ್ರೆ ಅವರೇ ಕಟಾವ್ ಮಾಡ್ಕೊಂಡು ಅವರೇ ಲೋಡ್ ಮಾಡ್ಕೊಂಡು ಹೋಗೋದು. ಸೊ ಅದೊಂದು ಡೀಲ್ ಸ್ಪಾಟ್ ಮಾರ್ಕೆಟಿಂಗ್. ಸೊ ಅಂದ್ರೆ ತೋಟಗಾರಿಕಾ ಬೆಳೆಗಳಿಗೆ ಸ್ಪಾಟ್, ಸ್ಪಾಟ್ ನಲ್ಲಿ ಅವರೇ ಬಂದ್ಬಿಟ್ಟು ವ್ಯವಸ್ಥೆ ಇದೆ. ಯಾವ್ಯಾವ್ದು ಬಾಳೆಣ್ಣೆ ಬೆಳೆಯೋದು ಅಂದ್ರೆ ಏಲಕ್ಕಿ, ನಮ್ದು ಏಲಕ್ಕಿ, ನಮ್ದು ಏಲಕ್ಕಿ ಇದೆ, ಪಚ್ಚಬಾಳೆ ಅಂದ್ರೆ G9 ಗ್ರ್ಯಾಂಡ್ 9 ಇದೆ. ಒಂದ್ಸತಿ ಗ್ರ್ಯಾಂಡ್ 9 3 ವರ್ಷ ಒಂದೇ ಸತಿ ಹಾಕ್ಬಿಟ್ಟು 3 ಬೆಳೆನೂ 4 ಬೆಳೆನೂ ಬರಿಬಹುದು ಫಾರ್ ಎವರ್. ಅದು ಕರೆಕ್ಟ್ ಆಗಿ ಆರ್ಗ್ಯಾನಿಕ್ ಆಗಿ, ಆರ್ಗ್ಯಾನಿಕ್ ಅಂದ್ರೆ ಭೂಮಿ ತಾಯಿ ಚೆನ್ನಾಗಿದ್ರೆ ಎಷ್ಟೋ ವರ್ಷ ಬೆಳಿಬಹುದು, ಚೆನ್ನಾಗಿದ್ರೆ ಇಳುವರಿ ಚೆನ್ನಾಗಿರುತ್ತೆ. ಮತ್ತೆ ಪ್ರತಿ ವರ್ಷದ ಊತ್ತೋದು, ಬಿತ್ತೋದು, ಬೆಳೆಯೋದು ಅವೆಲ್ಲ ಒನ್ ಟೈಮ್. ತೆಂಗಿನ ಗಿಡ ತರನೇ ಬಾಳೆ ಗಿಡನೂ ಮಾಡ್ಕೋಬಹುದು, ಅಂದ್ರೆ ಸೆಲೆಕ್ಟಿವ್ ಲೊಕೇಶನ್ ಒಳಗೆ. ಇನ್ನು ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಂಗೆ ನಿರ್ವಹಣೆನೂ ಇರ್ಬೇಕಾಗುತ್ತೆ. ಆ ರೀತಿ ನಮ್ದು ಉದ್ದೇಶ ಅಡಿಕೆ ಚೆನ್ನಾಗ್ ಬರ್ಬೇಕು, ತೆಂಗು ಚೆನ್ನಾಗ್ ಬರ್ಬೇಕು, ಅದ್ರ ಮಧ್ಯೆ ಹೆಂಗೂ ತೆಂಗು ಬರ್ಲೇಬೇಕು ಅಂತ ನಮ್ ಗುರಿ ಇಟ್ಕಂದ್ರೆ ಅದ್ರೊಳಗೆ ಮಧ್ಯೆ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಬಾಳೆನೂ ಹಾಕ್ಬಿಟ್ಟು ಬಾಳೆನಲ್ಲೂ ಇಯರ್ಲಿ ಕ್ರಾಪ್ ಆಗಿ ಅದನ್ನ ತಗೋಬಹುದು. 2 ವರ್ಷ 3 ವರ್ಷ ಹಾಗೆ ರನ್ ಮಾಡಿದ್ರೆ ಅಷ್ಟೊಳಗೆ 4-5 ವರ್ಷಕ್ಕೆ ತೆಂಗು ಬರುತ್ತೆ. ಇದೇ ರೀತಿ 7-8 ವರ್ಷಕ್ಕೆ ಅಡಿಕೆನೂ ಬರುತ್ತೆ, ಒಂದ್ ಹಂತಕ್ಕೆ ಹಂಗಾರ ಬರುತ್ತೆ. ಅಲ್ಲಿವರೆಗೂ ಜಾಗ ವೇಸ್ಟ್ ಆಗದೇನೆ ಅಥವಾ ಆದಾಯ ಬೇರೆ ರೀತಿಯ ಮೂಲ ಇಂಟರ್ ಕ್ರಾಪ್ ಅಥವಾ ಮಿಕ್ಸ್ ಬೆಳೆಯಾಗಿ ಅಂತರ್ ಬೆಳೆಯಾಗಿ. ಓವರ್ ಆಲ್ ನೋಡಿದ್ರೆ ಕೃಷಿ ನಾವು ಮನೆಗಷ್ಟೇ ಅಲ್ಲ, ಸಿಟಿಗಷ್ಟೇ ಅಲ್ಲ, ಹಳ್ಳಿ ಇಲ್ಲಿವರೆಗೂ ಇತ್ತು. ಒಂದ್ ಹಂತಕ್ಕೆ ಕರೋನಾ ಟೀಚ್ ಮಾಡ್ತು ಹಳ್ಳಿ ಬದುಕು ಬೆಟರ್ ಅಂತಂದು, ಸುಸ್ಥಿರ ಆಗಿರ್ಬೇಕು. ಎಲ್ಲೇ ಕೆಟ್ಟ ಹೋಗಿ ಅದೇನೆ ಗಾದೆ ಹೇಳ್ತಾರೆ, ಕೆಟ್ಟ ಹಳ್ಳಿ ಇದು ರಿವರ್ಸ್ ಆಗೋತ್ತ. ಈಗ ಅಂದ್ರೆ ಅವರೆಲ್ಲ ಇಲ್ಲಿ ಯಾರಪ್ಪ ದುಡಿತಾರೆ ಅಂತ ಎಲ್ಲ ಪಟ್ಟಣಕ್ಕೆ ಹೋಗಿದ್ರು, ಆದ್ರೆ ಇವಾಗ ಹಳ್ಳಿ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಯ್ತು. ನೀವ್ ಹೇಳ್ತಾರದ್ ನಿಜ ಸರ್. ಮತ್ತೆ ಇವಾಗ ತರಕಾರಿ ಬೆಳೆಗ್ ಬರೋಣ, ಏನೇನ್ ತರಕಾರಿ ಬೆಳೀತಾ ಇದೀರಾ ನೀವು? ತರಕಾರಿ ಮೊದಲಾಗಿ ಭೂಮಿ ಅದೇನ ಹೇಳಿದ್ನಲ್ಲ, ಭೂಮಿ ಫಲವತ್ತತೆ ಹೆಚ್ಚಾಗಿ ಅದಕ್ಕಾಗಿ ಎಲ್ಲಾ ತರ ತರಕಾರಿ, ಹಸಿಮೆಣಸಿನಕಾಯಿ ಹೆಚ್ಚಾಗಿ, ಹೂ ಚೆಂಡು ಹೂ ಬೆಳೆದಿದ್ದು, ಮತ್ತೆ ಹಾಗಲ, ಸೋಲಾರ್ ಬೀನ್ಸ್, ನಾಟಿ ಬೀನ್ಸ್, ಹಸಿಮೆಣಸಿನಕಾಯಿ, ಸೊಪ್ಪು ಅಂತಂದ್ರೆ ಇದು ಕೀರೆ ಸೊಪ್ಪು, ಸಬ್ಸಿಗೆ, ಪುದೀನ, ಅದೆಲ್ಲ ಮನೆ ಬೆಳಕಿಗೆ ಎಲ್ಲದೂ ಅಲ್ಲಿ ಫಿಕ್ಸ್ಡ್ ಆಗಿದೆ. ಜಿಕೆ ವಿಕೆಯಿಂದ ಎಲ್ಲಾ ತರದ್ದು ಹೈಬ್ರಿಡ್ ನಾಟಿವು ಎಲ್ಲವೂ ಅದಕ್ಕೆ ಆದ ಒಂದು ಜಾಗನೂ ಮಾಡಿದ್ವಿ. ಬ್ರೆಡ್ ಸಿಸ್ಟಮ್ನಲ್ಲಿ ಪ್ರತಿ ತಿಂಗಳು ಬಿತ್ತನೆ ಹಾಕ್ತಾ ಇರೋದು, ಪ್ರತಿ ವರ್ಷ ವರ್ಷಿಡೀ ಸಿಗಬೇಕು ಅಂದ್ರೆ ಆ ರೀತಿ ಪ್ಲಾನ್ ಆಗಿ ಮಾಡಲ್ಲು. ಸೊಪ್ಪು ತರಕಾರಿ ಇಲ್ಲ, ನನ್ನ ಸ್ನೇಹಿತರಿಗೆ, ಮನೆಯವರಿಗೆ, ಬಂದವರಿಗೆ, ಮತ್ತೆ ನಮ್ಮ ಜಮೀನಿ ಕೆಲಸಕ್ಕೆ ಬಂದ್ರೆ ಅವರಿಗೆಲ್ಲ ಇದಿದೆ. ಟೊಮೆಟೋನು ಬೆಳೆದಿವೆ, ಒಂದು ವರ್ಷ ಟೊಮೆಟೋನು ಬೆಳೆದಿವೆ. ಅವನ್ನೆಲ್ಲ ಆಗಿ ಆದ್ಮೇಲೆ ಲಾಸ್ಟಿಗೆ ಅದು ಲೇಬರ್ ಇಂಟೆನ್ಸಿವ್. ತರಕಾರಿ ಅಂತಂದ್ರೆ ಇವತ್ತೇ ಮಾರ್ಕೆಟಿಗೆ ಕಳಿಸ್ಬೇಕು. ಇವತ್ತು ನಮ್ಮ ಮನೆಗೆ ಆಕ್ಚುಲಿ ಕೋಕೋನಟ್ ಇವತ್ತು ಕಟಾವ್ ಬರ್ಬೇಕಾಯ್ತು, ನಾನು ಇಲ್ಲಿ ಬರೋದ್ರಿಂದ ಇವತ್ತು ಹೋಲ್ಡ್ ಮಾಡ್ಬೋದು. ಬಟ್ ಆದ್ರೆ ಟೊಮೆಟೋ ಇವತ್ತು ತೆಗಿಬೇಕು ಅಂದ್ರೆ ಇವತ್ತು ಕೀಳಲೇಬೇಕು. ಸೌತೆಕಾಯಿ ಅದನ್ನು ಮಾಡಿದೆ, ಇವತ್ತು ಕೀಳ್ಬೇಕು ಅಂದ್ರೆ ಇವತ್ತು ಕೀಳಲೇಬೇಕು. ಅದೇ ಈ ತೋಟಗಾರಿಕೆ ಬೆಳೆಗಳಾದ್ರೆ ವೆಯ್ಟ್ ಹಾಕೋದು ನಿಲ್ಸ್ಕೋಬಹುದು, ಮಾರ್ಕೆಟಿಗೆ ಕಳ್ಸೋದು ಒಂದೆರಡು ದಿನ ಆದ್ರೂ ನಡೆಯುತ್ತೆ, ಒಂದು ವಾರನೂ ಒಂದು ತಿಂಗಳು ನಡೆಯುತ್ತೆ. ಆ ಒಂದು ದೃಷ್ಟಿಯಿಂದ ನಾನು ಅಂತರ ಬೆಳೆ ಆಗಿ ಮಿಶ್ರ ಬೆಳೆ ಆಗಿ ತರಕಾರಿ, ಇನ್ನು ಬಹುವಾರ್ಷಿಕಗಳು ಬೆಳೆಗಳ ಮಧ್ಯದಲ್ಲಿ ತರಕಾರಿ. ಮೊದಲು ಅವಕ್ಕಾಗಿ ಎಲ್ಲ ಲಾರ್ಜ್ ಸ್ಕೇಲ್ ನಲ್ಲಿ ಅಂದ್ರೆ ಇತ್ತೆಂಗು ಮೊದಲೇ ವರ್ಷದಲ್ಲಿ ನಾಲ್ಕು ವರ್ಷದ ತನಕ ಚೆನ್ನಾಗಿ ಬೆಳ್ಕೋಬಹುದು. ಆ ಇದರಲ್ಲಿ ಸೋಲಾರ್ ಬೀನ್ಸ್, ನಾಟಿ ಬೀನ್ಸ್ ಎಲ್ಲ ಬೆಳ್ಕೊಂಡಾಗಿದೆ. ಇತ್ತೀಚೆಗೆ ಹೊಸ್ತ ಹಾಕಿರೋದಲ್ಲ, ಮಧ್ಯದಲ್ಲಿ ಜಾಗ ಇದ್ದಿತ್ತಕ್ಕೆಲ್ಲ ಸಿರಿಧಾನ್ಯ ಸ್ವಲ್ಪ ತರಕಾರಿ ಬೆಳೆಗಳು ಮೊದ್ಮೊದ್ಲೆಲ್ಲ ಲಾರ್ಜ್ ಸ್ಕೇಲ್ ನಲ್ಲಿ. ಯಾಕಂದ್ರೆ ಒಂದು ಮೂರು ಎಕರೆ ತರ, ಮೂರು ಎಕರೆ ಈ ವರ್ಷ ಅಡಿಕೆ ಕಟ್ಬೇಕು ಅಂತ ಬೆಳಿತೀವಿ, ಅದ್ರೊಳಗಷ್ಟು ಪೂರ್ತಿ ಬಾಳೆನೂ ಇರುತ್ತೆ. ಆ ಬಾಳೆ ಮಧ್ಯೆ ಮತ್ತೆ ಇನ್ನೂ ಅಲ್ಪಾವಧಿ, ಅದ್ರೊಳಗೆ ಮೂರು ತಿಂಗಳದು ಬಾಳೆ ಒಂದು ವರ್ಷದ್ದು, ಆರು ತಿಂಗಳು ಬೆಳೆ ಮಾಡ್ಕೊ, ಆರು ತಿಂಗಳೊಳಗೆ ಎರಡು ಬೆಳೆ ಬೆಳ್ಕೋಬಹುದಾಗತ್ತೆ. ನಾಟಿ ಬೀನ್ಸ್, ಇನ್ನು ಸೊಪ್ಪು, ಅಲ್ಲಲ್ಲಿ ಸೊಪ್ಪುಗಳು ಹಾಕ್ತೀವಿ. ಚೆಂಡು ಒಂದು ಸತಿ ಹಾಕಿ ಎಲ್ಲ ಕಡೆಗೂ ಭೂಮಿ ಮಣ್ಣಿನ ಬದಲಾಯಿಸ್ತೀವಿ. ಸೊ ಓವರ್ ಆಲ್ ಅಂದ್ರೆ ಒಂದು ನಾವ್ ಹಾಗೆ ನಮ್ಮ ವಿಟಮಿನ್ಸ್ ನೂರ ಒಂದ್ ತರದು ಎಲ್ಲಾ ತರ ಹಣ್ಣು ಸೊಪ್ಪು ತರಕಾರಿ ಎಲ್ಲಾ ತರ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ವಿಟಮಿನ್ಸ್ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಹಂಗೆ ಭೂಮಿ ತಾಯಿಗೂ ಮುಂಗಾರು ಹಿಂಗಾರು ಬೇಸಿಗೆ ನಾಲ್ಕು ಕಾಲದಲ್ಲೂ ಬೇರೆ ಬೇರೆ ರೀತಿ ಬೆಳೆಗಳ ಪರಿವರ್ತನೆ ಬದಲಾವಣೆ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸ್ತಾ ಹೋದ್ರೆ ಫಲವತ್ತತೆ ಆಗುತ್ತೆ. ಆ ಭೂಮಿ ತಾಯಿ ಆರೋಗ್ಯ ಇದ್ರೆ ನಾವು ಆರೋಗ್ಯ ಇದ್ದಾಗೆ. ಅದೇ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ನ ಇನ್ನೊಂದು ಶಾರ್ಟ್ಕಟ್ ಇಲ್ಲ, ನಿರಂತರವಾಗಿ ತಾಳ್ಮೆ. ಈ ವರ್ಷ ಎಳ್ಳೀರು ಈ ವರ್ಷ ಕುಡಿಬೇಕು, ಇವತ್ತು ಕುಡಿತಿದ್ವಿ ಅಂದ್ರೆ ನಾಲ್ಕೈದು ವರ್ಷ ಹಿಂದೆನೆ ಹಾಕಿರ್ಬೇಕು, ಅಷ್ಟು ತಾಳ್ಮೆ ಬೇಕಾಗುತ್ತೆ. ಒಂದು ಸತಿ ಅದು ಸಕ್ಸಸ್ ಆಯ್ತು ಅಂದ್ರೆ ನಿರಂತರವಾಗಿ ನಮ್ಮ ಐವತ್ತು ವರ್ಷ ತನಕ ಜೀವನ ಸುಲಭವಾಗಿರುತ್ತೆ, ನೆಮ್ಮದಿಯಾಗೂ ಇರುತ್ತೆ. ಹಣ್ಣಿನ ಗಿಡಗಳು ಇದೆ, ನಮ್ಮ ಸಪೋಟ ಇದೆ, ಸೀಬೆ ಇದೆ, ಬಿಗ್ ಚೆಕ್ ಲಿಸ್ಟ್ ಅದು ಸಪೋಟ, ಸಫಿಶಿಯಂಟ್ ಸಪೋಟ ಇದೆ, ನಿಂಬೆ ಇದೆ, ದಾಳಿಂಬೆ ಇದೆ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮಫಲ, ಮತ್ತೆ ಸ್ಟಾರ್ ಫ್ರೂಟ್, ಬಟರ್ ಫ್ರೂಟ್, ಚಕ್ಕೋತ, ಹಳ್ಳಿಕಾಯಿ, ನಿಂಬೆ, ಒಂದು ಲಿಸ್ಟ್ ಏನೇನಿದೆ ಮನೆ ಬಳಕೆಗೆ ಏನೇನಿದೆ ಅದು ಅಷ್ಟು ಒಂದೊಂದು ಐದೈದು ಗಿಡ ಬಂದು ಹಾಕೋದು. ಸೊ ಅದೆಲ್ಲ ಉಳಿಸ್ಕೊಂಡಿದೀವಿ. ನಾವು ಯಾವ್ದೇ ತರ ಹಣ್ಣಿನ ಮಾರ್ಕೆಟ್ನ ಕೊಂಡ್ಕೊಳಂಗಿಲ್ಲ, ಯಾಕಂದ್ರೆ ಅದು ಸುಸ್ಥಿರ ಅಲ್ಲ. ಅದು ನಾವು ಆರು ವರ್ಕ್ಕೆ ಜಮೀನ್ ಇಟ್ಕೊಂಡು ಎಲ್ಲ ಹಣ್ಣು ಹೊರ ಕೊಂಡ್ಕೊಳ್ಳೋದಾದ್ರೆ ಅದು ಅರ್ಥ ಇಲ್ಲ. ನಮ್ಮ ಯಥೇಚ್ಛವಾಗಿದ್ದು ತೆಂಗು, ಅಡಿಕೆ, ಬಾಳೆ ಬೇರೆ ಕೊಡ್ಬೋದು, ಸ್ಟಾರ್ ಫ್ರೂಟ್, ಬಟರ್ ಫ್ರೂಟ್ ಅವೆಲ್ಲ ಅದ್ರಲ್ಲೂ ದೊಡ್ಡ ದೊಡ್ಡ ಮರದಲ್ಲಿ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಎಲ್ಲಾ ರೀತಿಯ ಹಣ್ಣುಗಳು ಐದು ವರ್ಷದೊಳಗೆ ಎಲ್ಲಾ ರೀತಿಯ ಹಣ್ಣುಗಳು ನೋಡಾಯ್ತು. ನಮ್ಮ ಮನೆಗೂ, ಸ್ನೇಹಿತರಿಗೂ, ಅಧಿಕಾರಿಗಳು, ಬಂದರಿಗೆ, ವಿದ್ಯಾರ್ಥಿಗಳು ಎಲ್ಲರೂ ನಾವು ಇವಾಗ ಸಸ್ಟೈನಬಲ್ ಇನ್ ಫ್ರೂಟು, ವೆಜಿಟೇಬಲ್, ಫ್ಲವರ್ಸ್, ಈ ಮನೆ ಚೆಂಡು ಅದನ್ನೆಲ್ಲ ಅದು ಮಾಡಿತ್ತು, ಅದು ಆಗಿದೆ. ಮನೆಗೆ ಬೇಕಾಗಿದೆ ದೇವರಿಗೆ ಪೂಜೆಗೆ ಔಷಧಿ ಸಸ್ಯಗಳು, ಇನ್ಸುಲಿನ್, ತುಳಸಿ, ದೊಡ್ಡಪತ್ರೆ, ಈ ರೀತಿ ಇದು ಹೇಳ್ತಾರೆ ಔಷಧಿ ಸಸ್ಯ, ಔಷಧಿ ಸಸ್ಯಗಳು ಅದ್ರದ್ದು ಐತೆ. ಶ್ರೀಗಂಧನು ಇದೆ, ಏನೊಂದು ಬಿದಿರು ಕಳ್ತನ ಮಾಡ್ತಾರೆ ಅಂತ ಹೇಳ್ತಾರೆ ಶ್ರೀಗಂಧ, ಆದ್ರೂ ಹಾಕಿರ್ತೀವಿ ಸಾಕಷ್ಟು. ಒಂದು 200-300 ಗಿಡ ವೇಸ್ಟ್ ಜಾಗದಲ್ಲಿ ಒಂದೇ ಅದು ಪ್ಲಾಟ್ ಅಂದ್ರೆ ಲಾರ್ಜ್ ಸ್ಕೇಲ್ ಆಗಿ ಮಾನವ ಕ್ರಾಪ್ ಆಗದ್ ಬಿಟ್ಟಿಲ್ಲ, ಕಾಡ್ ಜೊತೆಗೆ ಮಾಡಿ, ಹಾ ಕಾಡ್ ಮಧ್ಯ ಕೃಷಿ ಹೊಂಡಕ್ಕೆ ರೋಡ್ ಅಲ್ಲೆಲ್ಲ ಹಾಕಿದ್ದೆ. ಕಳ್ತನ ಮಾಡೋದಕ್ಕಾದ್ರೂ ಕ್ವಿಕ್ ಆಗಿ ಸಿಗಬಾರ್ದು. ಇನ್ನೊಂದು ಅದು ಪ್ರಕೃತಿ ಮಧ್ಯೆ ಬೆಳಿಬೇಕು, ಕಾಡಿನ ಒಂದು ಜಾತಿ ಅದು ಸ್ವಂತವಾಗಿ ಆಹಾರ ಇದು ಮಾಡ್ಕೊಳಲ್ಲ, ಬೇರೆ ಡಿಪೆಂಡೆಂಟ್ ಬೇರೆ ಜೊತೆಗೆ ಬೆಳೆಯೋದು. ಅದೇ ರೀತಿಯಾಗಿ ಅದು ಸೃಷ್ಟಿ ಮಾಡಿಬಿಟ್ಟು ಕೆಲವೊಂದು ಪಕ್ಷಿಗಳೇ ಗಿಡ ಹಾಕಿದ್ದಾವೆ, ನಾವು ಹಾಕಿದೀವಿ, ಕೆಲವೊಂದ್ಸತಿ ಪಕ್ಷಿಗಳೇ ಅವೇ ಬಂದು ಪ್ರಸಾರ. ಸೊ ಅದೇ ಇದು ಪರಾಗಸ್ಪರ್ಶ ಆಗಲಿ, ಪಕ್ಷಿಗಳು ಜಾಸ್ತಿ ಇದ್ರೆ ಅಷ್ಟೇನು, ಅವಕ್ಕೆ ಯಾವುದೋ ಒಂದು ಹಣ್ಣು ತಿನ್ನಕ್ ಬರ್ತವೆ, ಬಟ್ ಬೇರೆ ಬೀಜ ಪ್ರಸಾರ ಆಗುತ್ತೆ, ಇನ್ನು ಪಾಲಿನೇಷನ್ ಆಗುತ್ತೆ ಪರಾಗಸ್ಪರ್ಶ. ಸೊ ಹಂಗಾಗಿ ಓವರ್ ಆಲ್ ಹೇಳ್ಬೇಕಂದ್ರೆ ಆ ಬಯೋಡೈವರ್ಸಿಟಿ ಎಕೋಸಿಸ್ಟಮ್ ಸರಿಯಾಗಿದ್ರೆ ನೋಡಿ, ಪಶ್ಚಿಮ ಘಟ್ಟದಲ್ಲಿ ಅಮೆಜಾನ್ ಕಾಡಿನಲ್ಲಿ ಯಾರು ಉತ್ತಲ್ಲ ಬಿತ್ತಲ್ಲ, ಹಚ್ಚ ಹಸಿರಾಗಿರುತ್ತೆ, ಅದು ಯಾವಾಗ ಆರ್ಗಾನಿಕ್. ನಾ ಬರೇ ತೆಂಗೇ ಬೇಕು ಅಂತಂದ್ರೆ ಅದು ದುರಾಸೆ, ಒಂದೇ ತರ ಮಾನೋಕ್ರಾಪ್ ಆಗತ್ತೆ. ಸೊ ಅದಕ್ಕೇನ ಕಾಯಿಲೆಗಳು ಸಾಧ್ಯ, ಒಂದೇ ಕ್ರಾಪ್ ಆದ್ರೆ ಥ್ರೋಟ್ ಕರ್ನಾಟಕ ಒಂದೇ ಕ್ರಾಪ್ ಆದ್ರೆ ಏನಾಗ ಹೇಗಿರುತ್ತೆ. ನಮ್ಮ ಜಮೀನಲ್ಲೂ ಹಾಗೆ, ನಾವು ಮಾತ್ರ ಬೆಳಗ್ಗೆ ಮೂರ್ ಹೊತ್ತು ಬೇರೆ ಬೇರೆ ತರ ಊಟ ಬೇರೆ ಬೇರೆ ವಿಟಮಿನ್ ಬಯಸೋರು. ಭೂಮಿ ತಾಯಿನೂ ಅದೇ ರೀತಿ ಬಯಕೆ. ಅದರಲ್ಲಿ ಮಲ್ಚಿಂಗ್, ಗ್ರೀನ್ ಮಲ್ಚಿಂಗ್ ಎಲ್ಲ ಸರಿಯಾದ ವ್ಯವಸ್ಥೆಗಳು ಮಾಡ್ಕಂದ್ರೆ ಸುಸ್ಥಿರ ಕೃಷಿ ಖುಷಿ ಆಗ್ಬಹುದು, ನೆಮ್ಮದಿ ಕಾಣಬಹುದು. ಹಣ ಹೌದು, ಪ್ಲಾನ್ ಇದ್ರೆ ಮಾತ್ರ ಒಳ್ಳೆ ಆದಾಯನೂ ಮಾಡಬಹುದು. ಈ ಆದಾಯ ಮಾಡೋದಕ್ಕೂ ಮತ್ತು ಮಾರುಕಟ್ಟೆಗೂ ಇವೆರಡು ಇದಿದೆ. ಟೊಮ್ಯಾಟೊ 3 ರೂಪಾಯಿ ಆಗ್ಬಹುದು, 100 ರೂಪಾಯಿನೂ ಆಗ್ಬಹುದು. ಅದಕ್ಕೆ ನಮ್ಮಲ್ಲಿ ಸರಿಯಾದ ವ್ಯವಸ್ಥೆ, FPO ರೈತರ ಉತ್ಪಾದಕರ ಸಂಘ ಐತಲ್ಲ, ಅದು ಒಂದು ವ್ಯವಸ್ಥೆ, ಒಂದು ಫಿಕ್ಸ್ಡ್ ರೇಟ್. KMF ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಯಾವ ರೀತಿಯಾಗಿ ಉತ್ಪಾದಕ ಅವ್ರು ಉತ್ಪಾದನೆ ಮಾಡೋದಷ್ಟೇ ಒಂದು ಕೆಲಸ, ಅವನು ಬಂದು ಅವ್ರ ಮನೆ ಬಾಗಿಲಲ್ಲಿ ಹಾಲು ಹಾಕೋದು, ದುಡ್ಡು ನನ್ನ ಅಕೌಂಟ್ ಬರುತ್ತೆ ಅಷ್ಟೇ, ದಿ ಎಂಡ್. ಅದನ್ನ ಹಾಲು ತಗೊಂಡೋಗಿ ಮೈಸೂರಿಗೋ ಬೆಂಗಳೂರಿಗೋ ಅಥವಾ ಕಾಶ್ಮೀರಕ್ಕೆ ಕೊಟ್ಟರು, ಅದಿಂಗೆ ಅದು ಮೌಲ್ಯವರ್ಧನೆ, ತುಪ್ಪ ಮಾಡಿದ್ರು, ಬೆಣ್ಣೆ ಮಾಡಿದ್ರು, ಮತ್ತೆ ಅಥವಾ ಪೇಡ ಮಾಡಿದ್ರು ಅಥವಾ ಲಸ್ಸಿ ಮಾಡಿದ್ರು, ಯಾವ್ದಂತ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ಒಂದು ಕಂಪ್ನಿ, ಒಂದು ಆರ್ಗನೈಸ್ಡ್ ಮೌಲ್ಯವರ್ಧನೆ, ಮೌಲ್ಯವರ್ಧನೆ ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ಬೇರೆ ಬೇರೆ ಮಾಡಿಸ್ಕೋಬೇಕಾಗ್ತದೆ. ಎಲ್ಲದೂ ನಾವೇ ಮಾಡೋದು ಅಂದ್ರೆ ಅದು ಆಗದೆ ಇರೋದು. ಒಂದು ಆರ್ಗನೈಸೇಷನ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಇರ್ತವೆ, ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹೈರಾರ್ಕಿ ಇರುತ್ತೆ. ಸೊ ಹಂಗೆ ಇಲ್ಲಿ ಕೃಷಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ನಾವು. ಮಾರ್ಕೆಟಿಂಗ್ ಆಕ್ಚುಲಿ ಸರಿಯಾದ ವ್ಯವಸ್ಥೆ ಇದ್ರೆ ಕೆಲವೊಂದೆಲ್ಲ ಒಂದು ಸ್ಪಾಟಿ ಬಂದು ಮಾಡ್ತಾರೆ, ಡಿಮ್ಯಾಂಡ್ ಇರ್ಬೇಕು, ಸ್ಪಾಟ್ ಇದ್ರೆ ಅವ್ರಿಗೂ ಮಾರ್ಜಿನ್ ಚೆನ್ನಾಗಿ ಸಿಕ್ಕರೆ ಸ್ಪಾಟಿಗೆ ಬರುತ್ತಾರೆ, ಇಲ್ಲ ಅಂದ್ರೆ ರೋಡಿ ಸುರುತ್ತಾರೆ. ಅದಕ್ಕೋಸ್ಕರ ನಮ್ಮ ಸಮಗ್ರ ಕೃಷಿ ಮಾಡಿದ್ರೆ ಒಂದು ಸಸ್ಟೈನಬಲ್ ಫ್ಯಾಮಿಲಿಗೆ ಏನೇನು ಬೇಕು ಎಲ್ಲದು ವ್ಯವಸ್ಥೆ ಇರಬೇಕು. ಇನ್ನೊಂದು ಕಮರ್ಷಿಯಲ್ ಅಂದ್ರೆ ಇವತ್ತೇ ಮಾರ್ಕೆಟಿಗೆ ಕಳಿಸ್ಬೇಕು, ಇವತ್ತೇ ಕಟಾವ್ ಆಗ್ಬೇಕು, ಇವತ್ತೇ ಲೇಬರ್ ಬೇಕು, ಇಷ್ಟೇ ಆಗ್ಬೇಕು ಅಂದ್ರೆ ಇವನ್ನೆಲ್ಲ ಆ ರೀತಿಯಾದ ಆಯ್ಕೆಗಳೆಲ್ಲ ನಂತರ ನಮ್ಮ ಓವರ್ಆಲ್ ಇನ್ಕಮ್ ಒಂದು 4-5 ಸೋರ್ಸ್ ಇಂದ ಬರುತ್ತಾ ಇರ್ಬೇಕು. ಬರೀ ತೆಂಗು ಅಷ್ಟೇ ಡೇಂಜರು, ಬರೀ ಅಡಿಕೆ ಆದ್ರೂ ಡೇಂಜರ್, ಬರೀ ಕಾಳು ಮೆಣಸು ಆದ್ರೂ ಡೇಂಜರ್, ಬರೀ ಕೃಷಿ ಅರಣ್ಯ ಅದು ಹೂ ಹಣ್ಣು ತರಕಾರಿ ಅಥವಾ ಬೇಳೆಕಾಳು ಅಂದ್ರೆ ಎಲ್ಲದೂ ಅದು ಮಿಶ್ರವಾಗಿ ಇದಾದ್ರೆ ಸಸ್ಟೈನಬಲ್ ಆಗುತ್ತೆ. ಇನ್ನೊಂದು ಮಾರ್ಕೆಟಿಗೂ ಸಿಕ್ಕಾಕೊಳ್ಳಲ್ಲ. ಇನ್ನೊಂದು ಪ್ರಕೃತಿ ವಿಕೋಪ, ಒಂದೇ ಸತಿ ಹೆಚ್ಚಾಗಿ ಮಳೆ ಬಂದ್ರೆ, ಪ್ರವಾಹ ಆದ್ರೆ, ಅದು ಹೆವಿ ಇದಾದ್ರೆ, ಒಂದೇ ಕ್ರಾಪ್ ಆಗಿದ್ರೆ ಸ್ಕ್ರಾಪ್. ಹೌದು, ಒಟ್ಟಿನಲ್ಲಿ ವೈವಿಧ್ಯಮಯ ಕೃಷಿನ ನೀವು ಮಾಡ್ತಾ ಇದ್ದೀರಾ. ಬಯೋಡೈವರ್ಸಿಟಿ, ಈ ನಿಮ್ಮ ವೈವಿಧ್ಯಮಯ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ನಮ್ಮ ರೈತರಿಗೆ ಅನ್ನಿಸ್ತಾ ಇರುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆನ 3 ಸತಿ ಕನ್ನಡದಲ್ಲಿ ಹೇಳಿ ಸರ್. ನನ್ನ ಮೊಬೈಲ್ ಸಂಖ್ಯೆ 9480984877. ಮತ್ತೊಮ್ಮೆ 9480984877. ಇನ್ನೊಮ್ಮೆ 9480984877. ಸುರೇಶ್ ದೇವಾಂಗ್ ಅವರೇ, ನೀವ್ ಯಾವ ರೀತಿ ಬೆಳೆ ಬೆಳೆದಿದ್ದೀರಾ, ಮತ್ತೆ ಬೇರೆ ವಿದ್ಯಾವಂತ ಯುವಕರಿಗೆ ಯಾವ ರೀತಿ ಮಾದರಿ ಆಗಿದ್ದೀರಾ ಅನ್ನೋದನ್ನ ಬಹಳ ಚೆನ್ನಾಗಿ ಮನ ಮುಟ್ಟೋ ಹಾಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಆಕಾಶವಾಣಿ. ಇದುವರೆಗೆ ಕೃಷಿ ಬದುಕಿನ ಯಶಸ್ವಿ ಯಾನವನ್ನು ಕುರಿತು HD ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಆಲನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಸುರೇಶ್ ದೇವಾಂಗ್ ಅವರೊಡನೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ R. ಲೋಕೇಶ್ವರಿ. ನಾಳಿನ ಕಾರ್ಯಕ್ರಮದಲ್ಲಿ ಅರಣ್ಯ ಕೃಷಿ ಹಾಗೂ ಹೂವಿನ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಸರಗೂರು ತಾಲೂಕು ಇಟ್ನಾ ಗ್ರಾಮದ ಕೃಷಿಕ ಈರಾ ನಾಯಕ. ಭಾರತ ಮೇ ಅತ್ಯಂತ ಗರ್ಮಿ ಜಾನಲೇವಾ ಸಾಬಿತ್ ಹೋ ರಹಿ ಹೈ. ಜಲವಾಯು ಪರಿವರ್ತನ, ಶಹರೀಕರಣ, ಇಂಧನ ಕಾ ಅತ್ಯಧಿಕ ಉಪಯೋಗ ಔರ್ ಪೇಡೋ ಕಾ ಕಟ್ನಾ ಭೀ ಇಸ್ಕಾ ಕಾರಣ ಹೈ ಔರ್ ಭವಿಷ್ಯ ಮೇ ಗರ್ಮಿ ಬದ್ತರ್ ಹೋಗಿ. ಲೂ ಬೇಹದ್ ಖತರ್ನಾಕ್ ಹೈ ಔರ್ ಜ್ಯಾದಾತರ್ ಲೋಗ್ ಇಸ್ ಬಾತ್ ಸೇ ಅಂಜಾನ್ ಹೈ ಕಿ ಯಹ ಜಾನಲೇವಾ ಹೋ ಸಕ್ತಿ ಹೈ. ಗರ್ಮಿ ಸೇ ಬುಜುರ್ಗ, ಗರ್ಭವತಿ ಮಹಿಳಾಯೆ, ಬಚ್ಚೆ, ಬಿಮಾರ್ ಲೋಗ್, ಮಜ್ದೂರ್, ಬೇಘರ್ ಔರ್ ಝೋಪಟ್ ಪಟ್ಟಿ ಮೇ ರಹನೆ ವಾಲೆ ಲೋಗ್ ಜ್ಯಾದಾ ಪ್ರಭಾವಿತ ಹೋತೆ ಹೈ ಪರ್ ಇಸ್ಕಾ ಅಸರ್ ಕಿಸೀ ಕೋ ಭೀ ಹೋ ಸಕ್ತಾ ಹೈ. ಯಾದ್ ರಖೆ, ಇಲಾಜ್ ಕರಾನೆ ಸೇ ಅಚ್ಛಾ ರೋಕಥಾಮ್ ಜರೂರಿ ಹೈ. गर्मी के कारण तबीयत खराब हो तो तुरंत डॉक्टर या चिकित्सालय का संपर्क करें. आपके हित में तत्पर NDMA. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें. नाक मुंह को मास्क, गमछे या कपड़े से ढक कर रखें. आंख, कान, नाक